ಮಾನಸಿಕ ಅನಾರೋಗ್ಯ ಯಾರಿಗೆ ಬೇಕಾದರೂ ಉಂಟಾಗಬಹುದು. ಆದರೆ ಇದು ದೆವ್ವ, ಭೂತ, ಜಾತಕ ದೋಷ, ಪಾಪದಿಂದ ಬರುವುದಿಲ್ಲ. ಮಾನಸಿಕ ಅನಾರೋಗ್ಯಕ್ಕೆ ಜೈವಿಕ, ಮಾನಸಿಕ, ಸಾಮಾಜಿಕ ಅಂಶಗಳೇ ಕಾರಣ. ಮೆದುಳಿನಲ್ಲಿ ಆಗುವಂತಹ ನ್ಯೂರೋಕೆಮಿಕಲ್ಸ್ ವ್ಯತ್ಯಾಸದಿಂದ ಉಂಟಾಗಬಹುದು. ಮಾನಸಿಕ ಸಮಸ್ಯೆಗಳು ಇದ್ದಲ್ಲಿ ಟೆಲಿಮಾನಸ್ 1441 ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಜಿಆರ್ಟಿ ಜ್ಯುವೆಲ್ಲರ್ಸ್ ಸಮರ್ಪಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣ ಎಕ್ಸ್ಚೇಂಜ್ನ ಮೇಲೆ ಗ್ರಾಮಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ, ಕಾಳುಮೆಣಸು ಹಾಗೂ ಏಲಕ್ಕಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ದುದ್ದುವಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ಡಿಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಹೊಂಗಡಹಳ್ಳದ ಸಮೀಪದಲ್ಲಿರುವ ದುದ್ದವಳ್ಳಿಯ ಕೃಷಿಕರಾದ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಭಾಗದ ಕೃಷಿ ಹೇಗಿದೆ, ಅವರು ಏನು ಕೃಷಿಯನ್ನ ಮಾಡ್ತಾರೆ, ಕೃಷಿಯಲ್ಲಿ ಇವತ್ತು ಏನೆಲ್ಲ ಸವಾಲುಗಳು ಇದ್ದಾವೆ, ಅವುಗಳನ್ನ ಹೇಗೆ ಎದುರಿಸ್ತಾ ಇದ್ದಾರೆ ಅನ್ನುವಂತ ವಿಚಾರಗಳನ್ನ ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಚಂದ್ರಶೇಖರ್ ಅವರೇ. ನಮಸ್ಕಾರ ಚಂದ್ರಶೇಖರ್ ಅವರು, ಎಷ್ಟು ವಯಸ್ಸು ತಮಗೆ? 56. 56 ವರ್ಷ ಆಯ್ತು. ಏನು ಓದಿದ್ರಿ ತಾವು? ನಾವು ಬಿಎಸ್ಸಿ ಓದಿದ್ದು. ಬಿಎಸ್ಸಿ ಓದಿದ್ರಿ. ಬಿಎಸ್ಸಿ ಓದಿ ಮುಂದೆ ಏನು ಉದ್ಯೋಗ ಮಾಡ್ಲಿಲ್ವಾ? ನಮ್ಮ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡಿದ್ರು. ಆ ಕಾರಣ ನಮ್ಮ ಅಕ್ಕನ ಮದುವೆ ಮಾಡೋ ಒಂದು ಜವಾಬ್ದಾರಿ ಇತ್ತು. ಆಮೇಲೆ ತಾಯಿನ ಸಾಕುವಂತ ಜವಾಬ್ದಾರಿ ಇರೋದ್ರಿಂದ ಪಿತೃಾರ್ಜಿತ ಆಸ್ತಿ ಇತ್ತು. ಅದನ್ನ ನೋಡ್ಕೊಂಡು ಎಲ್ಲ ಜವಾಬ್ದಾರಿನ ನನ್ನ ತಲೆ ಮೇಲೆ ಇರೋದ್ರಿಂದ ನಾನು ಕೃಷಿಗೆ ಹೊಂದ್ಕೊಂಡೆ. ಎಲ್ಲಿ ಬಿಎಸ್ಸಿ ಓದಿದ್ರಿ ಮತ್ತೆ ಯಾವ ವರ್ಷದಲ್ಲಿ ಓದಿದ್ರಿ? 89 ಹಾಸನ್ ಗೌರ್ಮೆಂಟ್ ಕಾಲೇಜಲ್ಲಿ ಬಿಎಸ್ಸಿ ಮಾಡಿ ಅದನ್ನು ಫೈನಲ್ ಇಯರ್ ಕಂಪ್ಲೀಟ್ ಆಗ್ಲಿಲ್ಲ. ಆರ್ಥಿಕವಾಗಿ ಕಷ್ಟ ಇರೋದ್ರಿಂದ ನಾವು ಮನೆ ಕೃಷಿಗೆ ಇಳಿಬೇಕಾಯ್ತು. ಓದಿದ್ರಿ, ಒಳ್ಳೆ ಬಿಎಸ್ಸಿ ವರ್ಗೂ ಚೆನ್ನಾಗಿ ಓದಿದ್ರಿ. ನೀವು ಓದಿ ಏನಾಗ್ಬೇಕು ಅನ್ನೋಂತ ಆಸೆ ಇತ್ತು? ನಾವು ಅಫಿಷಿಯಲ್ಸ್ ಆಗ್ಬೇಕು ಅಂತ ಆಸೆ ಇತ್ತು. ಆದ್ರೂ ಮನೆಯ ಕಷ್ಟಗಳನ್ನ ನೋಡಿ ಮತ್ತೆ ಅಕ್ಕನ ಮದುವೆ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ನಾವು ಕೃಷಿಗೆ ಬರಕ್ಕೆ ಕಾರಣ ಆಯ್ತು. ನೀವು ಒಬ್ಬರೇ ಮಗನ? 2 ನನ್ನ ತಮ್ಮ, ನಾನು ಮತ್ತೆ 2 ಅಕ್ಕದಿರು. ತಮ್ಮ ಅಕ್ಕಂದಿರು ಎಲ್ಲ ಇಲ್ಲಿದ್ದಾರೆ, ಏನ್ ಮಾಡ್ತಾರೆ? 2 ಅಕ್ಕಂದಿರು, ಒಬ್ರು ಸಕಲೇಶ್ಪುರಕ್ಕೆ ಮದುವೆ ಆಗಿದೆ, ಇನ್ನೊಬ್ರು ಸೋಮರ್ಪೇಟೆಗೆ. ಇನ್ನ ನಾನು ನನ್ನ ತಮ್ಮ 2 ಇವಾಗ ಒಂದು ರೀಸೆಂಟ್ ಆಗಿ ಒಂದು 2 ಸಪರೇಟ್ ಮನೆ ಮಾಡ್ಕೊಂಡು ಬೇರೆ ಬೇರೆ ಇದೀವಿ. ಇಲ್ಲೇ ಕೃಷಿ ಮಾಡ್ಕೊಂಡು ಅವರು ಕೃಷಿ ಮಾಡ್ಕೊಂಡೇ ಇದ್ದಾರೆ, ನಾವು ಕೃಷಿನೇ ಮಾಡ್ಕೊಂಡಿದೀವಿ. ಅನೇಕ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರಿ ಅನ್ಸುತ್ತೆ. ಹೌದು, ನಾ 3 ಮದುವೆ ಮತ್ತೆ ಮನೆ ಕಟ್ಟೋದು ಎಲ್ಲಾನು ನಿಭಾಯಿಸಿಕೊಂಡು ಬಂದ್ವಿ. ಎಲ್ಲಾದ್ರು ನಿಭಾಯಿಸಿಕೊಂಡು ಇವತ್ತು ಪರವಾಗಿಲ್ವಾ? ನಿಮ್ದೇ ಆಗಿದ್ರೆ? ಸಾಧಾರಣವಾಗಿ ನಮ್ದೇ ಅಲ್ಲಿದ್ವಿ. ನಾವು ಫಸ್ಟ್ ಏಲಕ್ಕಿ ಬೆಳೆಯುವಾಗ ಸ್ವಲ್ಪ ಆರಾಮಾಗಿ ಇದ್ವಿ, ಸ್ವಲ್ಪ ಖರ್ಚು ಕಡಿಮೆ ಇತ್ತು, ಏಲಕ್ಕಿ ಯಥೇಚ್ಛವಾಗಿ ಚೆನ್ನಾಗಿ ಬರ್ತಾ ಇತ್ತು, ಮಳೆ ಬೆಳೆ ಎಲ್ಲವೂ ಚೆನ್ನಾಗಿತ್ತು. ಅದು ಬರುವ ದಿನಗಳಲ್ಲಿ ಅದನ್ನು ಕೊಕ್ಕೆ ಕಂದು ಅಂತ ಒಂದು ರೋಗ ಬಂತು. ಅದರಲ್ಲೂ ಸ್ಪೆಸಿಸ್ ಬೋರ್ಡ್ ಕೂಡ ಇಲ್ಲಿ ಒಂದು ಸ್ಪೆಷಲ್ ಆಫೀಸ್ ಮಾಡಿ ಆ ರೋಗಕ್ಕೆ ಔಷಧಿಗಳನ್ನು ಮಾಡಿದ್ರು, ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ಅದು ಸಂಪೂರ್ಣವಾಗಿ ಲಾಸಿನ ಕಡೆ ಬರೋದ್ರಿಂದ ನಾವು ಏಲಕ್ಕಿಯನ್ನ ಬಿಟ್ಟು ಕಾಫಿಗೆ ಕನ್ವರ್ಟ್ ಆದ್ವಿ. ಕೊಕ್ಕೆ ಕಂದು ರೋಗ ಅಂತ ಅಂದ್ರೆ ಏನು, ಹೇಗೆ ಅದ್ರ ಲಕ್ಷಣಗಳು ಇರ್ತಾ ಇತ್ತು? ಗಿಡ ಬರೋದು, ಗಿಡ ಬಂದ ತಕ್ಷಣ ಒಂದು ಫಸ್ಲಿಗೆ ಬರೋಕ್ಕಿಂತ ಮುಂಚೆನೆ ಇಲ್ಲ, ಒಂದು ಫಸ್ಲು ಬಂದಾದ್ಮೇಲೆ 6-12 ಬರೋ ಅಂತ ಗಿಡ ಒಂದೂವರೆ ಅಡಿಗೆ ನಿಂತು ಬಿಡೋದು, ಅದರಲ್ಲಿ ಫಸಲು ಬರ್ತಾ ಇರಲಿಲ್ಲ. ಹಾಗಾಗಿ ಅದನ್ನ ಏನೇ ಔಷಧಿ ಹೊಡೆದ್ರು, ಬೋರ್ಡ್ನವರು ಕೂಡ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಆದ್ರೂ ಅದನ್ನ ತಡೆಗಟ್ಟಕ್ ಆಗ್ಲಿಲ್ಲ. ಆ ಕಾರಣದಿಂದ ನಾವು ಕಾಫಿ ಮತ್ತೆ ಮೆಣಸಿಗೆ ಕನ್ವರ್ಟ್ ಆದ್ವಿ. ತಂದೆಯವ್ರ ಕಾಲಕ್ಕೆಲ್ಲ ಸಂಪೂರ್ಣವಾಗಿ ಏಲಕ್ಕಿನೇ ಬೆಳೀತಾ ಇದ್ದು ಅನ್ಸುತ್ತಲ್ಲ? ಸಂಪೂರ್ಣ ನಮ್ಮ ಭಾಗದಲ್ಲಿ ಒಂಗಡಾಳ ಮತ್ತೆ ಅತ್ತಿಹಳ್ಳಿ ಸಂಪೂರ್ಣ ಒಂದು ಕ್ವಿಂಟಲ್ ಗಂಟಲೆ ಬೆಳೆಯುವಂತ ಈ ಪ್ರದೇಶ. ಒಂದೊಂದು ಮನೆಯಲ್ಲೂ ಕೂಡ ಕ್ವಿಂಟಲ್ ಕಡಿಮೆನೆ, ಅದ್ರ ಮೇಲೆನೆ ಬೆಳೀತಾ ಇದ್ವಿ. ಮತ್ತೆ ರೇಟು ಮೀಡಿಯಂ ಇತ್ತು. ಆಮೇಲೆ ಅವಾಗ ಏಲಕ್ಕಿ ಬೆಳೆಯುವಾಗ ಒಂದು ಗಿಡ ಹಾಕಿದ್ರೆ 8-12 ಫಸಲು ಕೊಡೋದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ 2-3 ಫಸಲಿಗೂ ಹೋಗ್ತದೆ. ಆಮೇಲೆ ಕೊಕ್ಕೆ ಕಂದು ಅಟ್ಯಾಚ್ ಆಗ್ತದೆ. ಈ ಕೊಕ್ಕೆ ಕಂದನಿಂದಾಗಿ ಸುಮಾರು ಏಲಕ್ಕಿ ಹೋಗ್ಬಿಡ್ತು ಅನ್ಸುತ್ತೆ ಸಂಪೂರ್ಣ. ಈಗ ಎಲ್ಲರೂ ಒಂದು 90% ಇವಾಗ ಎಲ್ಲರೂ ಏಲಕ್ಕಿಯನ್ನು ಬಿಟ್ಟು ಕಾಫಿಗೆ ಹೋಗಿದ್ದಾರೆ. ಆಮೇಲೆ ಕಾಫಿ ಜೊತೆಗೆ ನಾವು ನಮ್ಮ ಜೀವನ ಮಾಡ್ಲಿಕ್ಕಾಗಿ ಭತ್ತ ಬೆಳೀತಾ ಇದ್ವಿ ಗದ್ದೆಗಳನ್ನ. ಈಗ ಗದ್ದೆಗಳು ಕೂಡ ಅದೇ ರೀತಿ ಆಗಿದೆ, ಆನೆ ಕಾಟಿ ಸಮಸ್ಯೆಯಿಂದ ಗದ್ದೆನೂ ಕೂಡ ನಾವು ಮಾಡ್ತಾ ಇಲ್ಲ. ಏಲಕ್ಕಿ ಒಂದು ಕಾಲದಲ್ಲಿ ಬಹಳ ಒಂದು ಒಳ್ಳೆಯ ಬೆಳೆ, ಈ ಭಾಗದಲ್ಲಿ ಜನಪ್ರಿಯವಾಗಿದ್ದಂತಹ ಬೆಳೆ, ಹೆಚ್ಚೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ರು. ಆಗಿನ ಕಾಲ ಹೇಗಿತ್ತು ಒಂಚೂರು ನೆನಪು ಮಾಡ್ಕೊಳ್ಳಿ. ಆಗಿನ ಕಾಲ ಬಾರಿ ಸುಭಿಕ್ಷವಾಗಿತ್ತು. ಸಕಲೇಶ್ಪುರ ತಾಲೂಕು ಕಾಫಿಗೆ ಬಾಳುಪೇಟೆ ಫೇಮಸ್ ಆಗಿದ್ರೆ ಇಲ್ಲಿ ವಂಗಡಳ ಹತ್ತಿಯಲ್ಲಿ ಏಲಕ್ಕಿಯಲ್ಲಿ ಶ್ರೀವಂತಿಕೆ ಬೆಳೆದಿತ್ತು. ಸಕಲೇಶ್ಪುರ ತಾಲೂಕಲ್ಲಿ ಕೂಡ ಜನ ಹೇಳರು ಶ್ರೀಮಂತ ವರ್ಗ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಶ್ರೀಮಂತಿಕೆ ಎಲ್ಲ ಹೊರಟೋಗಿ ಈಗ ಸ್ವಲ್ಪ ಕಷ್ಟದ ಪರಿಸ್ಥಿತಿ ನಮ್ಮ ಜನಗಳಿಗೆ ಆಗಿದೆ. ಯಾಕೆಂದ್ರೆ ಏಲಕ್ಕಿ ಇರೋದ್ರಿಂದ ನಮಗೆ ಅದು ಸುಲಭ ಬೆಳೆ ಆಗಿತ್ತು, ಆಮೇಲೆ ವಾತಾವರಣನೂ ಕೂಡ ಅದಕ್ಕೆ ಪೂರಕವಾಗಿತ್ತು. ಈ ವಾತಾವರಣಕ್ಕೆ ಏಲಕ್ಕಿನೇ ಚೆನ್ನಾಗಿ ಬರ್ತಾ ಇದ್ದಲ್ವಾ? ಈ ವಾತಾವರಣಕ್ಕೆ ಏಲಕ್ಕಿನೇ ಚೆನ್ನಾಗಿ ಬರ್ತಾ ಇದ್ದು, ಆದ್ರೆ ಈಗ ಟೆಂಪರೇಚರ್ ಎಲ್ಲ ವೇರಿಯೇಷನ್ ಆಗಿರೋದ್ರಿಂದ ಈ ಕೊಕ್ಕೆ ಕಂದು ಪ್ರಾರಂಭವಾಯ್ತು. ಅವಾಗಲಿಂದ ಸ್ವಲ್ಪ ಇಲ್ಲಿ ಏಲಕ್ಕಿ ಕಡಿಮೆ ಮಾಡಿದ್ರೆ ತುಂಬಾ ಕಡಿಮೆ ಮಾಡಿದ್ರು. ತುಂಬಾ ಕಡಿಮೆ ಮಾಡಿ ನಾವು ಕಾಫಿ ಮತ್ತೆ ಮೆಣಸಿನ ಕಡೆಗೆ ಹೋದ್ವಿ. ಆಮೇಲೆ ಅಡಿಕೆನೂ ಇಲ್ಲಿ ಕೂಡ ಚೆನ್ನಾಗಿ ಬರ್ತದೆ. ಆದ್ರೆ ಅಡಿಕೆ ಈಗ ಗದ್ದೆಗಳನ್ನೆಲ್ಲ ಆನೆ ಕಾಟಿಯಿಂದ ನಾವು ಬಿಟ್ಟಿದೀವಿ ಅದ್ರ ಉಪದ್ರದಿಂದ. ಆದ್ರೆ ಅಡಿಕೆಯನ್ನ ಮಾಡಬಹುದು, ಅಡಿಕೆನು ಕೂಡ ದೀರ್ಘಾವಧಿ ಬೆಳೆಯೋದ್ರಿಂದ ಆನೆ ಒಂದಲ್ಲ ಒಂದ್ ದಿನ ಬಂದಾಗ ಅದನ್ನ ನಾಶ ಮಾಡ್ತದೆ. ಹಾಗಾಗಿ ಅದನ್ನ ಅದ್ರ ಕಾಸ್ಟ್ ಕೂಡ ಜಾಸ್ತಿ ಆಗ್ತದೆ. ನಾವು ಬೆಳೆಯಕ್ಕೇನು ಇದ್ದೀವಿ, ಅದ್ರಿಗೆ ಆನೆ ಕಾಟಿಯಿಂದ ಅದನ್ನ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏಲಕ್ಕಿಯನ್ನ ಚೆನ್ನಾಗಿ ಬೆಳೆಯ ಅಂತ ಕಾಲಕ್ಕೆ ಯಾವ್ಯಾವ ತಳಿನ ಬೆಳೀತಾ ಇದ್ರಿ? ನಾವು SK4 ಮತ್ತೆ ಇಲ್ಲಿ ನಾಟಿ ತಳಿನ ಜಾಸ್ತಿ ಬೆಳೀತಾ ಇದ್ವಿ. ನಾವು ಗ್ರೀನ್ ಮಾಡ್ತಾ ಇರಲಿಲ್ಲ ಇಲ್ಲಿ. ಇಲ್ಲಿ ವೈಟ್ ಹಣ್ಣಾದ್ಮೇಲೆ ಅದನ್ನು ಕೊಯ್ದು ಒಣಗಿಸಿ ಅದು ತುಂಬಾ ಸುವಾಸನೆಯಿಂದ ಕೊಡ್ತಿರ್ತಿದ್ವು. ಇವಾಗ ಏನ ಕೇರಳ ಏಲಕ್ಕಿ ಗ್ರೀನ್ ಬರೋದ್ರಿಂದ ಜನ ಅದು ಗ್ರೀನ್ ಕಡೆಗೆ ವಾಲಿದಾರೆ ಬಿಟ್ರೆ ಅದು ಬಿಳಿಕಾಯಿನೇ ಉತ್ತಮ ಮಟ್ಟ. ಉತ್ತಮ ಅದು ಬಲ್ತ್ ಬೀಜ ಇರ್ತದೆ, ಅದರಲ್ಲಿ ಜಾಸ್ತಿ ಶಕ್ತಿ ಇರ್ತದೆ, ಸುವಾಸನೆ ಚೆನ್ನಾಗಿ ಬರ್ತದೆ. ಆದ್ರೆ ಈಗ ಇವತ್ತಿನ ಆರ್ಟಿಫಿಷಿಯಲ್ ಕಾಲದಲ್ಲಿ ಗ್ರೀನ್ ಏಲಕ್ಕಿಯನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಅದೊಂಥರ ನೋಡಕ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದನ್ನ ಹೆಚ್ಚಿಷ್ಟ. ಅದರಲ್ಲಿ ಬೆಳವಣಿಗೆ ಆಗಿರಲ್ಲ, ಗ್ರೀನ್ ಏಲಕ್ಕಿಯಲ್ಲಿ ಬೆಳವಣಿಗೆ ಆಗಿರಲ್ಲ, ಪೂರ್ಣ ಬಲ್ತಿರೋದಿಲ್ಲ, ಅದು ಬಲ್ತಿರಲ್ಲ. ಅದು ಮತ್ತೆ ಹೆಚ್ಚು ದಿನ ಇಡಬಹುದು ಗ್ರೀನ್ ಏಲಕ್ಕಿನ. ಆ ಉದ್ದೇಶದಿಂದ ಗ್ರೀನ್ ಏಲಕ್ಕಿನ ಬಳಸ್ತಾ ಇದ್ದಾರೆ. ಹಸಿರು ಏಲಕ್ಕಿನ ಹೆಚ್ಚು ದಿವಸ ಇಡಬಹುದಾ? ಹಸಿರು ಏಲಕ್ಕಿನ ಹೆಚ್ಚಿಗೆ ದಿವಸ ಇಡಬಹುದು. ಇದು ಸ್ವಲ್ಪ ಬೂಸ್ಟ್ ಬರ್ತದೆ, ಹಾಗಾಗಿ ಇದನ್ನ ಹೆಚ್ಚು ಇಷ್ಟಪಡಲ್ಲ. ಈಗ ಆರೋಗ್ಯಕ್ಕೆ ಬಿಳಿ ಏಲಕ್ಕಿನೇ ಒಳ್ಳೇದು, ಗೋಲ್ಡ್ ಕಲರ್. ಆದ್ರೆ ಜನ ಹಸಿರು ಏಲಕ್ಕಿಗೆ ಮಾರು ಹೋಗಿದ್ದಾರೆ. ನೀವೆಲ್ಲ ಬಿಳಿ ಏಲಕ್ಕಿನೇ ಮಾಡಿ ಮಾರಾಟ ಮಾಡ್ತೀವಿ? ಇಲ್ಲಿ 90% ಬಿಳಿ ಏಲಕ್ಕಿನೇ ಮಾಡ್ತಾ ಇದ್ವಿ. ಈಗ ಏಲಕ್ಕಿ ಬಹಳ ಚೆನ್ನಾಗಿದ್ದಂತ ಕಾಲದಲ್ಲಿ ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ರಿ ಏಲಕ್ಕಿನ? ನಮಗೆ ಇಲ್ಲೇ ಬೈಯರ್ಸ್ ಈಗ ಕೆಲವು ಹಳ್ಳಿಗಳಿಂದ ಬರುತ್ತಿದ್ರು. ಹೆಚ್ಚಿನ ಭಾಗ ಸಕಲೇಶ್ಪುರದಲ್ಲಿ ಅದಕ್ಕೆ ಒಂದು ಇದಿತ್ತು ಕಂಪನಿಗಳು. ನಮ್ಮಲ್ಲಿ 4 ಅಲ್ಲಿ ಸಕಲೇಶ್ಪುರದಲ್ಲಿ ಕಂಪನಿಗಳಿದ್ದ, ಇವಾಗ 2 ಬಂದಿದೆ. ಈಗ ಏಲಕ್ಕಿ ಸಕಲೇಶ್ಪುರ ತಾಲೂಕಲ್ಲೇ ಕಡಿಮೆ ಆಗಿದೆ. ಹಾಗಾಗಿ ಈಗ 4-5 ಕಂಪ್ನಿಗಳಿದ್ದವು, ಈಗ ಒಂದು 2 ಕಂಪ್ನಿ ರನ್ನಿಂಗ್ ಅಲ್ಲಿದೆ. ಈಗ ಏಲಕ್ಕಿ ಬೆಳಿಲಿಕ್ಕೆ ಯಾರು ಮನ್ಸು ಮಾಡ್ತಾ ಇಲ್ವಾ ಹೆಚ್ಚಾಗಿ? ಇಲ್ಲಿ ನೀವು ಸಬ್ಸಿಡಿ ಕೊಡ್ತೀನಿ ಅಂದ್ರು ಏಲಕ್ಕಿ ಬೆಳಿಲಿಕ್ಕೆ ಮನ್ಸು ಮಾಡ್ತಾ ಇಲ್ಲ. ಯಾಕೆಂದ್ರೆ ಸಬ್ಸಿಡಿ ಮುಖ್ಯ ಅಲ್ಲ, ಬೆಳೆ ಮುಖ್ಯ. ಏಲಕ್ಕಿ ಹಾಕಿದ್ರು ಕೂಡ ಒಂದೇ ವರ್ಷಕ್ಕೆ 2 ಹೋಗ್ತದೆ, ಮತ್ತೆ ಪುನಃ ಅದನ್ನ ಮಡಿ ಮಾಡಿ ಕಾಡ್ ಕಡ್ದು ಗಿಡ ಹಾಕೋದಕ್ಕೆ ಲೇಬರ್ಸ್ ಸಮಸ್ಯೆ. ಹಂಗಾಗಿ ಏಲಕ್ಕಿ ಬೆಳಿಲಿಕ್ಕೆ ಅಷ್ಟು ಒಲವು ತೋರಿಸ್ತಾ ಇಲ್ಲ. ಆದ್ರೆ ನೋಡಿ, ಈಗ ಕೇರಳದಲ್ಲಿ ಹೆಚ್ಚು ಬೆಳೀತಾರೆ. ಮೊದಲು ಸಾಂಪ್ರದಾಯಿಕವಾಗಿ ಏನಲ್ಲಿ ಬೆಳೀತಾ ಇರಲಿಲ್ಲ, ಹೆಚ್ಚೆಚ್ಚು ಏಲಕ್ಕಿನ ಈಗ ಅಲ್ಲಿ ಬೆಳೆಯಕ್ ಶುರು ಮಾಡಿದ್ರು, ಇಲ್ಲಿ ಕಡಿಮೆ ಆಯ್ತು. ಹೌದು, ಅಲ್ಲಿ ಸ್ವಲ್ಪ ತಳಿನ ನೆಲ್ಲಾಂಡಿ ಗೋಡು ಇವರನ್ನ ಬೆಳೀತಾರೆ. ಇಲ್ಲಿ ಯಥೇಚ್ಛವಾಗಿ ಮಳೆ ಇರೋದ್ರಿಂದ ಸ್ವಲ್ಪ ಕಷ್ಟ ಸಾಧ್ಯ. ಈಗ ಅಲ್ಲಿ ಆದ್ರೆ ಮೀಡಿಯಂ ಮಳೆ ಇರೋದ್ರಿಂದ ವಾತಾವರಣ ಪೂರಕವಾಗಿದೆ. ನಮಗೆ ಇವಾಗ ಮಳೆ ಏರುಪೇರು ಆಗಿದೆ. ಹಿಂದೆ ನಮಗೆ ಒಂದು 300 ಮಳೆ ಬಂದ್ರು ಆ ಕಾಲ ತಕ್ಕಾಗಿ ಬರೋದು, ಆವಾಗ ವೆದರ್ ಅದಕ್ಕೆ ಸೆಟ್ ಆಗಿರೋದು. ಇವಾಗ ಬಂದ್ರೆ ಮಳೆ 15 100 ಆಗ್ಬಿಡ್ತದೆ, ಮತ್ತೆ 15 ಫುಲ್ ಬಿಸಿಲಾಗ್ತದೆ. ಇದು ಏಲಕ್ಕಿಗೆ ಪೂರಕವಾಗಿ ವಾತಾವರಣ ಅಲ್ಲ ಅದು. ಅದು ಹದವಾಗಿ ಹಿಂದೆ 6 ಮಳೆ ಬಂದ್ರು ನಮ್ಮೂರಲ್ಲಿ, ಏನು ಅನಾಹುತ ಆಗ್ತಾ ಇರಲ್ಲ, ಒಂದೇ ಸಮವಾಗಿ ದಿನಕ್ಕೆ ಬರ್ತಾ ಇತ್ತು 2-3 ಅಂತ. ಇವಾಗ ಬಂದ್ರೆ 10 ಒಂದೇ ದಿನ. ಈ ವಾತಾವರಣದಿಂದ ಏಲಕ್ಕಿಗೂ ಸ್ವಲ್ಪ ಕಷ್ಟ. ನೋಡಿ, ಹವಾಮಾನ ಬದಲಾವಣೆ ಅನ್ನೋದು ಒಂದು ಬೆಳೆಯನ್ನೇ ಒಂದು ಪ್ರದೇಶದಲ್ಲಿ ಬೆಳೆಯಲಾಗದಂತ ಒಂದು ಪರಿಸ್ಥಿತಿಗೆ ತಂದಿಟ್ಟಿದೆ. ಅದು ಸತ್ಯ ಸಂಗತಿ. ಹಾಗಾಗಿ ನೀವೆಲ್ಲ ಕಾಫಿಗೆ ಹೋಗಿ ಎಷ್ಟು ವರ್ಷ ಆಯ್ತು? ಕಾಫಿ ಹೋಗಿ ನಾವೆಲ್ಲ 30 ವರ್ಷ ಆಯ್ತು ಇವಾಗ. 30 ವರ್ಷದ್ದು ಇದೆ, ಆಮೇಲೆ ಮತ್ತೆ ಇತ್ತೀಚೆಗೆ ದಿನಗಳಲ್ಲಿ ಒಂದು 5 ವರ್ಷದ 10 ವರ್ಷದ್ದು ಇದೆ. ಕಾಫಿಗೆ ಹೆಚ್ಚು ಬಂಡವಾಳ ಹಾಕೋದ್ರಿಂದ ನಾವು ಒಂದೇ ಸರಿ ಕಾಫಿಯನ್ನ ಮಾಡಕ್ಕಾಗಲ್ಲ. ವರ್ಷ ವರ್ಷ ಒಂದೊಂದು ಎಕರೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೀವಿ. ಆಮೇಲೆ ಕಾಫಿಗೂ ಸ್ವಲ್ಪ ಸಮಸ್ಯೆ ಇದೆ, ನೀರಿನ ವ್ಯವಸ್ಥೆ ಎಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಮಾಡಬೇಕು. ಈಗ ನಾವು ಪ್ರಥಮ ಹೆಜ್ಜೆ ಇಡೋದ್ರಿಂದ ಕಾಫಿ ಸ್ವಲ್ಪ ಪರವಾಗಿಲ್ಲ. ಈಗ ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ಒಂದು 3 ವರ್ಷದಿಂದ ಸ್ವಲ್ಪ ಆರ್ಥಿಕವಾಗಿ ಪರವಾಗಿಲ್ಲ. ಇಲ್ಲಿ ಬಹುತೇಕ ಎಲ್ಲರೂ ಈ ಏಲಕ್ಕಿಯನ್ನ ಬೆಳೆಯುವಂತದನ್ನ ಬಿಟ್ರೆ ಹೇಗೆ ಸಂಪೂರ್ಣವಾಗಿ ಏಲಕ್ಕಿಯನ್ನ ಬಿಟ್ಟಿದ್ದಾರೆ? ಒಂದು 5% 10% ಇರಬಹುದು. ಅದು ಹೆಂಗ ಗೊತ್ತಾ, ಕಾಫಿ ಮಾಡಿ ಉಪ ಬೆಳೆಯಾಗಿ ಅದನ್ನ ಬೆಳೀತಾರೆ. ಅದ್ರ ಒಳಗಡೆನೆ ಅದ್ರ ಪಕ್ಕದಲ್ಲಿ ಕೋಲ್ಡ್ ಸ್ಟೀಪ್ ಏರಿಯಾಲ್ಲ, ಆ ಏರಿಯಾದಲ್ಲಿ ಮಾತ್ರ ಬೆಳ್ಕೊಳ್ತಾರೆ. ಅಲ್ಲಿ ಮಾತ್ರ ಬೆಳೆಯುವಂತ ಪದ್ಧತಿ ಈಗಲೂ ಕೂಡ ಇದೆ, ಮುಂದುವರೆದಿದೆ. ಏನ್ ಹಳೆ ತಳಿಗಳನ್ನೇ ಬೆಳ್ಕೊಳ್ತಿದಾರ ಅಥವಾ ಹೊಸ ತಳಿ? ತಾವು ಹೇಳಿದ್ರಿ ನೆಲಿಯಾಡಿ ಗೋಲ್ಡ್ ಅಂತದ್ದೆಲ್ಲ ಕೇರಳದಲ್ಲಿ ಜಾಸ್ತಿ ಬೆಳೀತಾ ಇದಾರೆ ಅಂತ ಹೇಳಿ, ಆ ತರದ ಹೊಸ ಹೊಸ ತಳಿಗಳನ್ನ ತಂದು ಹಾಕ್ತಾ ಇದಾರ ಅಥವಾ ಹಳೆ ತಳಿಗಳನ್ನ ಬೆಳೀತಾ ಇದ್ದಾರೆ? ಹಳೆ ತಳಿನೇ ಮಾಡ್ತಾ ಇದೆ, ಸೈಕ್ಲಿಸ್ಪ್ರ ಎಸ್ಕೆಪಿ ತಳಿನೇ ಮಾಡ್ತಾ ಇದಾರೆ. ಯಾಕಂದ್ರೆ ನೆಲ್ಯಾಡಿ ಗೋಲ್ಡ್ ಗೆ ಅದನ್ನ ಬಾಕ್ಸ್ ಚರಣೆ ಇದ ಮಾಡಿ ಅದೊಂದು ಏರಿಯಾ ಮಾಡ್ಬೇಕಾಗ್ತದೆ. ಆಮೇಲೆ ಅದಕ್ಕೆ ಒಂದು ಸಿಂಪರಣೆಯನ್ನು ಕೂಡ ತಿಂಗಳು ತಿಂಗಳು ಮಾಡ್ಬೇಕು. ಅದಕ್ಕೆ ಕೆಲಸಗಳು ಜಾಸ್ತಿ, ಅದು ಕೆಲಸಗಳನ್ನ ಅದನ್ನ ಒಂದು ಫ್ಲಾಟ್ ಆಗಿ ಮಾಡಿದ್ರೆ ವರ್ಕೌಟ್ ಆಗ್ತದೆ. 10, 20, 100 ಗಿಡ ಮಾಡಿದ್ರೆ ಕಷ್ಟ ಆಗ್ತದೆ. ಯಾಕಂದ್ರೆ ತಿಂಗಳು ತಿಂಗಳು ಔಷಧಿ ಹೊಡಿಬೇಕು, ಅದನ್ನ ಕ್ಲೀನ್ ಮಾಡ್ಬೇಕು, ಆಮೇಲೆ ನೀರ್ ಕೊಡ್ಬೇಕು, ಹನಿ ನೀರಾವರಿ, ಇದೆಲ್ಲ ಸಮಸ್ಯೆ ಇರೋದ್ರಿಂದ ನಾವು ನ್ಯಾಚುರಲ್ ಇದನ್ನೇ ಲೆಕ್ಕಿನ ಬೆಳೀತಿದ್ದಾರೆ. ಅದೆಷ್ಟು ಬರ್ತದೆ ಅಷ್ಟು, ಚೆನ್ನಾಗಿ ಬಂದ್ರೆ ಅವರ ಅದೃಷ್ಟ, ಕಡಿಮೆ ಬಂದ್ರು ಅವ್ರ ಲಾಸ್. ಅದನ್ನ ಈಗ ಉಪ ಬೆಳೆಯಾಗಿ ಇಟ್ಕೊಂಡಿರೋದ್ರಿಂದ ಏಲಕ್ಕಿ ಬೆಳೀತಿದ್ದಾರೆ. ಅಂತ ಅಂದ್ರೆ ಈ ಹೊಸ ತಳಿಗಳನ್ನ ಬೆಳಕಬೇಕು ಅಂತ ಅಂದ್ರೆ ನೀವ್ ಹೇಳ ಹಾಗೆ ಖರ್ಚು ಕೂಡ ಜಾಸ್ತಿ ಬರುತ್ತೆ, ಕೆಲಸನೂ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಹಳೆ ತಳಿಗಳು ಏನಿದ್ದಾವೋ ಅವಕ್ಕೇನು ಹೆಚ್ಚು ಖರ್ಚಾಗೋದಿಲ್ಲ, ಮತ್ತೆ ಹೆಚ್ಚು ನಾವು ಕೆಲಸ ಮಾಡೋ ಅಂತ ಪ್ರಮೇಯನೂ ಕೂಡ ಇರೋದಿಲ್ಲ, ಲಾಭನು ಕೂಡ ಹೆಚ್ಚಿಗೆ ಬರ್ತದೆ. ಚೆನ್ನಾಗಿ ನಮಗೆ ಒಂದು ಒಳ್ಳೆ ಫಲವತ್ತತೆ ಭೂಮಿ ಆದ್ರೆ ಒಳ್ಳೆ ಲಾಭ ಬರ್ತದೆ. ಈಗ ಕಾಫಿ ಎಷ್ಟು ಎಕರೆ ಮಾಡಿದಿರಿ? ನಾವೀಗ ಒಂದು 8 ಎಕರೆ ಕಾಫಿ ಮಾಡಿದೀವಿ ಸರ್. ಅದರಲ್ಲಿ ಈಗ ನಾವು ಒಂದು 30 ವರ್ಷದ್ದು ಒಂದು 2 ಎಕರೆ ನನ್ನ ಪಾಲಿಗೆ ಸಿಕ್ಕಿದೆ. ಅದರಲ್ಲಿ ಒಂದು 40 ಚೀಲ ಕಾಫಿ ಕೊಯ್ತೀನಿ 2 ಎಕರೆಯಲ್ಲಿ. ಆಮೇಲೆ ಇನ್ನ ಎಲ್ಲ ಸೇರಿ ಒಂದು 100 ರಿಂದ 150 ಚೀಲ ಕಾಫಿ ಬರ್ತದೆ. ಅದು ಯಾಕೆಂದ್ರೆ ಚಿಕ್ಕ ಗಿಡದಿಂದ ನಾವು ಅವರೇಜ್ ಹೇಳಕ್ಕಾಗಲ್ಲ. ನಮ್ಮ ಭೂಮಿಲಿ ಈಗ ಹಿಂದೆ ಬೆಳೆದಿದ್ದಾರೆ, ಏನಿದ್ರು 20-30 ಚೀಲ ನಾವು ಕೊಯ್ಬಹುದು ಸರ್. ಯಾಕೆಂದ್ರೆ ನಾವು ಬೇರೆ ಕಡೆ ಈಗ ಎತ್ತೂರು ಸಕ್ಸೇಸ್ಪುರ ಟ್ಯಾಲಿ ಮಾಡಿದ್ರೆ ಅಲ್ಲಿ 40-50 ಚೀಲ ಕಾಫಿ ಕೊಯ್ತಾರೆ. ನಮ್ಗೆ ಇದು ಕಾಫಿನೇ ಲಾಸು, ಆದ್ರೂ ಜೀವನಕ್ಕೆ ಮಾಡ್ಬೇಕಲ್ಲ ಸರ್. ಈಗ ಎಲಕ್ಕಿ ಬಿಟ್ಟ ಮೇಲೆ ಕಾಫಿ ಬೇಕೇ ಬೇಕು, ಹಾಗಾಗಿ ನಾವು ಮಾಡ್ತಾ ಇದೀವಿ. ಕಾಫಿಲೂ ಲಾಸ್ ಇದೆ, ಯಾಕಂದ್ರೆ ಅವರು ಕುಯ್ಯೋದಕ್ಕೂ ನಾವು ಕುಯ್ಯೋದಕ್ಕೂ ಅರ್ಧ ಕಡಿಮೆ ಆಗ್ತದೆ ಮಳೆ ಇರೋದ್ರಿಂದ. ನೋಡಿ ಈಗ ಹೆತ್ತೂರು ಮತ್ತೆ ಹೊಂಗಳ ಏನ್ ಭಾರಿ ದೂರ ಇಲ್ಲ, ಮತ್ತೆ ಹೆತ್ತೂರು ಹೋಬಳಿ ಒಳಗೆ ಇದೆ ಅಲ್ವಾ ಹೊಂಗಳ ಕೂಡ? ಹೆತ್ತೂರು ಹೋಬಳಿ ಒಳಗೆ ಇದೆ. ಹೆತ್ತೂರು ಹೋಬಳಿ ಇದ್ರೂ ಕೂಡ ಹೆತ್ತೂರಿನಲ್ಲೇ ಬೇರೆ ತರದ ಇಳುವರಿ, ಇಲ್ಲಿ ಬೇರೆ ತರದ ಇಳುವರಿ, ಏನ್ ಪ್ರಮುಖವಾದಂತ ಕಾರಣ ಅದಕ್ಕೆ? ಸರ್, ಇಲ್ಲಿ ಭೂಮಿ ವರ್ಷ ವರ್ಷ ಮಳೆ ಜಾಸ್ತಿ ಆಗಿದ್ರಿಂದ ಈ ಫಲವತ್ತತೆಯನ್ನ ಹಿಡಿದಿಟ್ಕೊಳಕಾಗಲ್ಲ, ಅದು ಎಲ್ಲ ಕೊಚ್ಕೊಂಡು ಹೋಗ್ತದೆ. ನಾವ್ ಏನೇ ಗೊಬ್ಬರ ಔಷಧಿ ಹೊಡೆದ್ರು ಅದು ಒಂದ್ ದಿವಸದಲ್ಲಿ 5-6 ಇಂಚ್ ಮಳೆ ಬಂದ ತಕ್ಷಣ ಅದ್ರ ಪವರ್ ಅನ್ನ ಕಳ್ಕೊಳ್ತದೆ, ಗಿಡಕ್ ಸಿಗಲ್ಲ. ಅಲ್ಲಿ ಆದ್ರೆ ಸಂತತ್ ಜಾಗ, ಮತ್ತೆ ಅಲ್ಲಿ ಶಕ್ತಿ ಇದೆ ಆ ಭೂಮಿಗೆ, ಹಾಗಾಗಿ ಅಲ್ಲಿ ಸ್ವಲ್ಪ ಬೆಳೆ ಜಾಸ್ತಿ ಚೆನ್ನಾಗಿ ಬರ್ತದೆ. ನಮ್ಮಲ್ಲಿ ಈ ಭೂಮಿ ಫಲವತ್ತತೆಯನ್ನ ಕೊಚ್ಕೊಂಡು ಹೋಗೋದ್ರಿಂದ ಕಡಿಮೆ ಇರ್ತದೆ ಇಳುವರಿ. ಆಮೇಲೆ ಮಳೆನೂ ಕೂಡ ವೇರಿಯೇಷನ್ ಇದೆ, ಅಲ್ಲಿಗೂ ಇಲ್ಲಿಗೂ ಒಂದು 125 ಈ ಸರಿ ಒಂದು 105 ಇಂಚ್ ಡಿಫ್ರೆನ್ಸ್ ಇದೆ, ಅದು ಕಾರಣ ಆಗ್ತದೆ. ಈಗ ಕಾಫಿಯನ್ನ ಏನು ತಾವು ಮಾಡಿದಿರಲ್ಲ, ಯಾವ್ಯಾವ ತಳಿಯನ್ನ ಹಾಕೊಂಡಿದ್ರ? ಈಗ ನಾವು ಫಸ್ಟ್ ರೋಬಸ್ಟ್ ಹಾಕಿದ್ವಿ ಸರ್. ಈಗೆಲ್ಲ ಏನಾಯ್ತು, ಇತ್ತೀಚಿನ ಒಂದು 7-8 ವರ್ಷದಿಂದ ಜನನು ಕೂಡ ಫಾಸ್ಟ್ ಅಂತ ಹೇಳ್ಬಿಟ್ಟು C6 ಹಾಕಿದ್ದಾರೆ. ಅದು ಯಾಕೆಂದ್ರೆ ಬೇಗ ಬರ್ತದೆ, ಆಮೇಲೆ ಅದನ್ನ 9-10 ಅಡಿಗೆ ಹಾಕ್ತಾರೆ. ನಾವು ರೋಬಸ್ಟ್ ಎಲ್ಲ ಹಿಂದೆ 12 ಅಡಿಗೆಲ್ಲ ಹಾಕಿವಿ, ಅದರಿಂದ ಗ್ಯಾಪ್ ಅನ್ನ ಹಳ ಬರೋದು ಜಾಸ್ತಿ ಆಗ್ತದೆ. ಆಮೇಲೆ ಈಗ ಇತ್ತೀಚೆಗೆ ಹಾಕಿರೋದ್ರಿಂದ ಅವ್ರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸ್ಕೊಳ್ಬೇಕಲ್ಲ, ಹಾಗಾಗಿ ಈಗ C6 ಹೆಚ್ಚು ಜನ ಹಾಕಿದ್ದಾರೆ. ನೀವು C6 ಹಾಕಿದ್ರ? ಇತ್ತೀಚೆಗೆ ಹಾಕಿರೋದು C6, ಫಸ್ಟ್ ಹಾಕಿದ್ದು ರೋಬಸ್ಟ. ಈಗ ರೋಬಸ್ಟ್ದಲ್ಲೇ C6 ಏನು ವಿಶೇಷ ಸರ್? ರೋಬಸ್ಟ್ 10 ಅಡಿಗೆ ಹಾಕ್ತೀವಿ, ಅದು ಬೃಹತ್ ಆಗಿ ಬೆಳೀತದೆ, 12 ಅಡಿ ಕವರ್ ಆಗ್ತದೆ. ಆಮೇಲೆ ಅದಕ್ಕೆ ಇದು ಖರ್ಚು ಕಡಿಮೆ ಆಗ್ತದೆ, ಹಳ ಎಲ್ಲ ಕಡಿಮೆ ಆಗ್ತದೆ. ಈ C6 ಅಲ್ಲಿ ಗ್ಯಾಪ್ ಅಲ್ಲಿ ಹಳ ಬರ್ತದೆ, ಹಳ ತೆಗಿಬೇಕು. ಆಮೇಲೆ ಇದರಲ್ಲಿ ನನ್ನ ಅನಿಸಿಕೆಯಲ್ಲಿ ನಾನೇನು ಅಷ್ಟು ಇದಾಗ್ದಿಲ್ಲ ಅಂದ್ರೆ, ಇತ್ತೀಚೆಗೆ ಇರೋದ್ರಿಂದ ಈ C6 ಕಮ್ ಚಿಗುರು ಜಾಸ್ತಿ. ಆಮೇಲೆ ಇದು ರೋಬಸ್ಟದಲ್ಲಿ ಚಿಕ್ಕದಾಗಿದ್ರು ತೂಕ ಜಾಸ್ತಿ, ಅದು ತೂಕ ಜಾಸ್ತಿ ಬರ್ತದೆ. ಇದು ಬೀಜ ಸ್ವಲ್ಪ ದಪ್ಪ ಬರುತ್ತೆ, ತೂಕ ಕಡಿಮೆ ಬರ್ತದೆ. ಈಗ ನಾವು ಹಣ್ಣು ಕುಯ್ಬೇಕಾದ್ರೆ ಕೆಜಿ ಲೆಕ್ಕ ಕೊಡ್ತೀವಿ, ಅವಾಗ ಖರ್ಚು ಜಾಸ್ತಿ ಬರ್ತದೆ. C6 ರೋಬಸ್ಟದಲ್ಲಿ ಕಡಿಮೆ ತೂಕ ಬರ್ತದೆ, ತೂಕ ಜಾಸ್ತಿ ಬರ್ತದೆ. ನೀವು C6 ಎಷ್ಟು ಎಕರೆಗೆ ಹಾಕೊಂಡಿದ್ರಿ? ಈಗ ಒಂದು 3 ಎಕರೆಗೆ ಹಾಕಿದ್ದೀನಿ. 3 ಎಕರೆಗೆ C6 ಹಾಕೊಂಡಿದ್ರಿ, 2 ಎಕರೆ ಹಳೆ ರೋಬಸ್ಟ ಇದೆ, ಇನ್ನು ಉಳಿದಿದ್ದು ಸೆಲೆಕ್ಷನ್ ರೋಬರ್ಟ್ಸ್ ಹಾಕಿದ್ದೀನಿ. ಟೋಟಲಿ ಒಂದು 8 acres ಮಿಕ್ಸ್ ಆಗಿ ಹಾಕೊಂಡಿದ್ವಿ. ಅರೇಬಿಕಾ ಯಾಕೆ ಹಾಕಿಲ್ಲ ನೀವು? ಅರೇಬಿಕಾ ಇಲ್ಲಿ ಭಾರಿ ಕೆಲಸ ಸರ್. ಈಗ ಕೇಳೋ ಪ್ರಶ್ನೆ ಕರೆಕ್ಟ್. ಅಂತ ಎಕ್ಸ್ಪೀರಿಯನ್ಸ್ ಕೊಡಗು ಮತ್ತೆ ಚಿಕ್ಕಮಂಗ್ಳೂರಲ್ಲೇ ಈಗ ಅರೇಬಿಕಾವನ್ನ ಬಿಟ್ಟು C&R ಗೆ ಮತ್ತೆ ರೋಬಸ್ಟಕ್ಕೆ ಬಂದಿದ್ದಾರೆ. ಅವರೇ ಆ ಖರ್ಚನ್ನ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಈಗ ನಾವು ಹೊಸ ತೋಟ ಮಾಡೋರು ಅದನ್ನ ಮಾಡಿದ್ರೆ ಮನೆ ಮಾರ್ಕೊಳ್ಬೇಕಾಗತ್ತೆ. ಈ ರೋಬಸ್ಟಕ್ಕೆ ಸ್ವಲ್ಪ ಬೆಲೆನೂ ಜಾಸ್ತಿ ಸಿಗುತ್ತಲ್ವಾ? ಅರೇಬಿಕಾಗೆ ಬೆಲೆ ಜಾಸ್ತಿ, ಆದ್ರೂ ರೋಬಸ್ಟಕ್ಕೆ ಬೆಲೆ ಇದೆ. ಈಗ ನಾವು ಒಂದು 3 years ನೋಡಿದ್ರೆ ನಮಗೆ 7,000 ಮೇಲೆ ಸಿಗ್ತಾ ಇದೆ. ಈಗ ಕಳಸರಿ 12.5 ಸಿಕ್ತು, ಆಚೆ ಸರಿ 10 ಸಿಕ್ತು. ಆಮೇಲೆ ನಾವು ಕೊಡ ದಿನದ ಮೇಲೆ ಒಣಗಿಸೋದ್ರ ಮೇಲೆ ಆಚೆ ಸರಿ 7.5 ಸಿಕ್ತು. ಈಗ ಈ 3 years ಒಳ್ಳೆ ರೇಟ್ ಸಿಗ್ತಾ ಇದೆ. ಈಗ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಗೊಬ್ಬರ ನೀರು ಎಲ್ಲ ನೋಡ್ಕೊಂಡ್ರು ಕೂಡ ನಿಮ್ಗೆ ಈ ಹೆತ್ತೂರಲ್ಲಿ ಬರುವಷ್ಟು ಇಳುವರಿ ಇಲ್ಲಿ ಬರೋದಿಲ್ಲ ಅಂತ? ಖಂಡಿತ ಬರಲ್ಲ ಸರ್. ಯಾಕೆಂದ್ರೆ ಏನು ಅಂದ್ರೆ ಹೈಯೆಸ್ಟ್ ಅಂದ್ರೆ ಔಷಧಿನ ಗಿಡಿಗೂ ಹೊಡೆದು ರೋಬಸ್ಟಕ್ಕೂ ಹೊಡೆದ್ರೆ ಒಂದ್ 40 acres ಕುಯ್ಬೋದು ಅನ್ನೋ ಒಂದು ಮೆಥಡ್ ನಮ್ದು. ಇಲ್ಲಾಂದ್ರೆ 20-30 acres. ಈಗ ನಾವು ಮೆಣಸಿರೋದ್ರಿಂದ ಮೆಣಸಿನ ಜೊತೆಗೆ ಈ ಸರಿ ನಾವು ಕೂಡ ಮೈಲ್ ತುತ್ತು ಸುಣ್ಣನ ಬೋರ್ಡೋ ಮಿಶ್ರಣ ಹೊಡೆದಿದೆ, ಸ್ವಲ್ಪ ನಿಂತಿದೆ. ಈಗ ಒಂದೊಂದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ನಾವೀಗ ಹೊಸ ಬೆಳೆ ಬೆಳೆಯೋದ್ರಿಂದ ಯಾವ ಔಷಧಿ ಹೊಡೆದ್ರೆ ಯಾವ್ದು ನಿಲ್ತದೆ ಈ ಉದ್ದೇಶದಿಂದ ಹೋಗ್ಬೇಕು ಬಿಟ್ರೆ ನಾವು ಒಂದೇ ಸರಿ ಎಲ್ಲಾನು ಅಳವಡಿಸ್ಕೊಳ್ಳಕ್ಕಾಗಲ್ಲ. ಹಾಗಾಗಿ ಈ ಸರಿ ನಾವು ಮೆಣಸಿತ್ತು ನಮ್ಮ ತೋಟದಲ್ಲಿ, ಮೆಣಸಿಗೆ ಔಷಧಿ ಹೊಡೆದಾಗ ಒಂದು ಆಲೋಚನೆ ಬಂತು, ಮಳೆ ಜಾಸ್ತಿ ಆದ್ರೂ ಬೋರ್ಡೋ ಹೊಡೆದು ಬಿಡೋಣ ಅಂತ. ಈಗ ಬೋರ್ಡೋ ಹೊಡೆದ ತಕ್ಷಣ ನನ್ನ ತೋಟದಲ್ಲಿ ಕಾಫಿ ನಿಂತಿದೆ. ತುಂಬಾ ಜನ ನಮ್ಮೂರಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ, ಏ ನಿನ್ ತೋಟದಲ್ಲಿ ಕಾಫಿ ಚೆನ್ನಾಗಿದೆ ಅಂತಾರೆ. ಯಾಕಂದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ತಿಳಿ ಹೇಳ್ತಿದ್ದೀನಿ, ನೋಡಿ ಈ ಸರಿ ನಾನು ಬೋರ್ಡ್ ಹೊಡೆದೆ ಹಾಗೆ ನಿಂತಿದೆ, ಇನ್ನು ಮುಂದೆ ಸರಿ ಇನ್ನೊಂದೆರಡು ಜನ ಅಳವಡಿಸ್ಕೊಳ್ತಾರೆ. ಕೃಷಿಲಿ ಮೆಥಡ್ಗಳನ್ನ ಚೇಂಜ್ ಮಾಡ್ಕೊಳ್ಬೇಕು ಬಿಟ್ರೆ ನಾವು ಪರಿಸರಕ್ಕೆ ಹೊಂದ್ಕೊಳ್ಬೇಕು. ಈಗ ಪರಿಸರ ನಾವು ಮಳೆ ಬರಬಾರ್ದು ಅಂತ ಹಿಡಿಯಕ್ಕಾಗಲ್ಲ, ನಾವು ಮಳೆಗೆ ತಕ್ಕಾಗಿ ನಾವು ನಡ್ಕೊಳ್ಬೇಕು. ಈಗ ಕಾಫಿಗೆ ವರ್ಷ ಪೂರ್ತಿ ಏನೇನು ಕೆಲಸವನ್ನ ಮಾಡ್ತೀರಾ ಒಳ್ಳೆ ಇಳುವರಿ ಬರಬೇಕು ಅಂತ ಅಂದ್ರೆ ಏನೇನು ಕಡ್ಡಾಯವಾಗಿ ಮಾಡ್ಲೇಬೇಕು ಅಂತೀರಿ? ಸರ್, ಫಸ್ಟಿಗೆ ನಾವು ಕಾಫಿ ಕುಯ್ತೀವಿ. ಕುಯ್ದ ತಕ್ಷಣ March 20-25 April 15 ಒಳಗಡೆ ಒಂದು ಕಸಿ ಮಾಡಬೇಕು. ಕಸಿ ಮಾಡಿಬಿಟ್ಟು ಒಂದು ನೀರು ಹೊಡಿಬೇಕು, ಹೂ ಮಳೆ ಅದನ್ನು ನೀರು ಹೊಡೆದು ಮತ್ತೆ ಒಂದು ಬ್ಯಾಕಿಂಗ್ ಬರಲಿಲ್ಲ ಅಂದ್ರೆ ಮಳೆ ಮತ್ತೊಂದು ರೌಂಡ್ ನೀರು ಹೊಡಿಬೇಕು. ನೀರು ಹೊಡೆದ್ಬಿಟ್ಟು ಆಮೇಲೆ April 15-June ಮಳೆ ಹಿಡಿಯೋ ಟೈಮಲ್ಲಿ ಒಂದು ಬುಡ ಎಲ್ಲ ಕ್ಲೀನ್ ಮಾಡಿಸಿ ಫಸ್ಟ್ ಕಸಿ ಮಾಡಿಸಿರ್ತೀವಿ, ಆಮೇಲೆ ನೀರು ಹೊಡಿತೀವಿ, ಹೂ ಆಗ್ತದೆ, ಬ್ಯಾಕಿಂಗ್ ಹೊಡಿತೀವಿ. ಬ್ಯಾಕಿಂಗ್ ಆದ್ಮೇಲೆ ಒಂದು ಬುಡ ಕ್ಲೀನ್ ಮಾಡಿಸ್ಬಿಟ್ಟು ಒಂದು ಗೊಬ್ಬರ ಹಾಕ್ತೀವಿ ನಾವು ನಮ್ಮ ಪದ್ಧತಿಲಿ. ಆಮೇಲೆ ಮತ್ತೆ ಒಂದು ತಿಂಗಳು ಬಿಟ್ಟು ಕಮ್ಚಿಗುರು ತೆಗಿತೀವಿ. ಕಮ್ಚಿಗುರು ತೆಗೆದ್ಬಿಟ್ಟು ಮತ್ತೆ ಒಂದು ಹೊಳ ಹೊಡಿಬೇಕಾಗ್ತದೆ. ಒಂದು ಹೊಳ ಹೊಡೆದು ಈಗೆಲ್ಲ ಡಬ್ಬೆ ಕಚ್ಚಡ ಇಲ್ಲ ಸರ್, ಯಾಕೆಂದ್ರೆ ಜನಿನ ಸಮಸ್ಯೆ ಇರೋದ್ರಿಂದ ಮಿಷಿನಲ್ಲೇ ಹೊಡೆದ್ಬಿಡ್ತೀವಿ. ಅದು ಮತ್ತೆ ಒಂದು ತಿಂಗಳಿಗೆ ಬಂದ್ಬಿಡ್ತದೆ. ಅದು ಮತ್ತೊಂದು ಸರಿ ಹೊಳ ಹೊಡೆದಾಗ ನಮಗೆ ಈ ತಿಂಗಳು ಬಂದ್ಬಿಡ್ತದೆ. September 15-October end ಒಳಗೆ ಒಂದು ಬುಡ ಎಲ್ಲ ಬಿಡಿಸ್ಬಿಟ್ಟು ಗೊಬ್ಬರ ಹಾಕ್ಬೇಕಾಗ್ತದೆ. ಆಮೇಲೆ ಒಂದು ಕಮ್ ಚಿಗುರು, ಆಮೇಲೆ ಗೊಬ್ಬರ ಚಿಗುರು ಅಂತ ಇರ್ತದೆ, ಅದನ್ನ ಇಷ್ಟು ತೆಗಿಬೇಕಾಗ್ತದೆ ಸರ್. ಇಷ್ಟು ತೆಗೆದು ಆಮೇಲೆ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಕಾಫಿ ಇರ್ತದೆ. ಇಷ್ಟು ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಈ ಮಳೆಗೆ ಉಳಿಯೋದೇ ಕಷ್ಟ. ಹೆತ್ತೂರಲ್ಲಿ ಚಿಗುರು ನೀವ್ ಹೇಳಿದ್ರಲ್ಲ, ಹೆತ್ತೂರು ಭಾಗ ಆಚೆಗೆ ಅಲ್ಲಿ ಚಿಗುರು ಜಾಸ್ತಿ ಬಿಟ್ರೆ ನಡೀತದೆ. ಇಲ್ಲಿ ಚಿಗುರುನು ಕೂಡ ಜಾಸ್ತಿ ಬಿಡಾಗಿಲ್ಲ, ಮಳೆ ಜಾಸ್ತಿ, ಅದು ಶೀತ ಸ್ವಲ್ಪ ಭೂಮಿ ಹಾರ್ಬೇಕು. ಆಮೇಲೆ ಮಧ್ಯದಲ್ಲಿ ನಾವು ಮಳೆ ಗ್ಯಾಪ್ ಕೊಟ್ಟಾಗ ಒಂದು ಯೂರಿಯಾನ ಇಲ್ಲ ಅಮೋನಿಯಾನ ಹಾಕ್ತಿವಿ ಎಕರೆಗೆ 1 chilled ಅದು ಆಕ್ಟಿವೇಶನ್ ಹಾಕಿ ಭೂಮಿ ಎಲ್ಲ ತೇವಾಂಶ ಎಲ್ಲ ತೊಡೆದೋಗಿರ್ತದಲ್ಲ, ಹಾಗಾಗಿ ಒಂದು ಯೂರಿಯಾ ಒಂದ ಅಭ್ಯಾಸ ಮಾಡ್ಕೊಂಡಿದ್ವಿ. ಈಗ ದಬ್ಬೆ ಕಚಡ ಅಂತೇಳಿ ಹೇಳ್ತಾ ಇದ್ರಿ ಆಗ್ಲೇನೆ, ದಬ್ಬೆ ಕಚಡ ಮಾಡಿಸೋದು ಒಳ್ಳೇದೋ ಮಿಷನ್ ನಲ್ಲಿ ಹೊಡೆಯೋ ಅಂತದ್ದು ಒಳ್ಳೇದು? ಸರ್, ದಬ್ಬೆ ಕಚಡ ಅತ್ಯುತ್ತಮ. ಯಾಕೆ ಅಂದ್ರೆ ಅದನ್ನು ನಾವು ಎಲ್ಲ ಪೌಷ್ಟಿಕಾಂಶ ಕೊಚ್ಚಿ ಒಂದು ರಾಶಿ ಮಾಡ್ತೀವಿ, ಒಂದು ಕಡೆ ರಾಶಿ ಮಾಡ್ತೀವಿ. ಅದು ಒಂದು ಕಾಂಪೋಸ್ಟ್ ಆಗ್ತದೆ, ಕಳೆತು ಚೆನ್ನಾಗಿ ಗೊಬ್ಬರ ಆಗ್ತದೆ. ಇದು ಆದ್ರೆ ಕಾಂಪೋಸ್ಟ್ ಆಗಲ್ಲ, ಇದು ಪುಡಿ ಪುಡಿ ಹಾಕ್ಬಿಟ್ಟು ಕಾಂಪೋಸ್ಟ್ ಆಗಲ್ಲ, ಹಾಗಾಗಿ ದಬ್ಬೆ ಕಚಡನೆ ಬೆಸ್ಟ್. ಈಗ ಎಷ್ಟು ವರ್ಷದಿಂದ ಈ ತರ ಮಿಷನ್ ಅಲ್ಲಿ ಹೊಡಿಸ್ತಾ ಇರೋದು? ಇತ್ತೀಚೆಗೆ ಈಗ ಒಂದು 7-8 years ಆಯ್ತು ಎಲ್ಲ ಈಗ ಶುರು ಮಾಡಿ. ಈಗಂತ 100% ಮಿಷಿನ್. ನಿಮ್ ತೋಟದಲ್ಲೂ ಪೂರ್ತಿ ಮಿಷನ್ ಅಲ್ಲೇ ಹೊಡಿತೀವಿ? ಮಿಷಿನ್ ಅಲ್ಲೇ. ಕಳಸರಿ ಸ್ವಲ್ಪ ಜನ ಇದ್ರು ಮನೆಯಲ್ಲಿ, ಯಾವಾಗ ಜನ ಸಿಗ್ತಾರೆ ಆವಾಗ ದಬ್ಬೆ ಕಚ್ಚಡ ಮಾಡಿಸ್ತೀವಿ, ಜನ ಯಾವಾಗ ಸಿಗಲ್ಲ ಆವಾಗ ಮಿಷಿನ್ ಕೆಲಸ ಮಾಡಿಸ್ತೀವಿ. ಈಗ ಬ್ಲಾಸಮ್ ಇದಕ್ಕೆಲ್ಲ ನೀರನ್ನ ಕಡ್ಡಾಯವಾಗಿ ನೀವು ಹೊಡಿಲೇಬೇಕಾಗುತ್ತೆ, ನೀರಿನ ವ್ಯವಸ್ಥೆ ಏನೇನ್ ಮಾಡ್ಕೊಂಡಿದ್ದೀರಿ? ಸರ್, ನನಗೆ ಕೆರೆ ಇದೆ, ಆಮೇಲೆ 2 acres ಡೆಡ್ ಲೈನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಟ್ರ್ಯಾಕ್ಟರ್ ಪಂಪ್ ಇದೆ. ಟ್ರ್ಯಾಕ್ಟರ್ನ ಫಸ್ಟ್ ಬಾಡಿಗೆಗೆ ಅಂತ ಮಾಡಿಕೊಂಡಿದೆ. ಈಗೆಲ್ಲ ಡ್ರೈವರ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಕಷ್ಟ ಅಂತ ಹೇಳ್ಬಿಟ್ಟು ತೊಟ್ಟಿ ಮಾರ್ಬಿಟ್ಟು ಇಂಜಿನ್ ಮಾತ್ರ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ಪಂಪ್ ಕೂರಿಸ್ಕೊಂಡಿದ್ದೀನಿ, ಪಂಪಿಂದ ಡೆಡ್ ಲೈನ್ ಮಾಡ್ಸ್ಕೊಂಡಿದ್ದೀನಿ, ಈಗ ನೀರು ಹೊಡಿತಿದ್ದೀನಿ. ಕೆರೆನಲ್ಲಿ ನಿಮಗೆ ನೀರು ಸಾಕಾಗುತ್ತೆ? ಸಾಕಾಗುತ್ತೆ. ವರ್ಷಪೂರ್ತಿ ಏನ್ ತುಂಬಾ ಇರುತ್ತೆ ಕೆರೆ? ಕೆರೆ ತುಂಬಾ ಇರುತ್ತದೆ, ನಾವು ಎರಡ್ ಸರಿ ಮಾತ್ರ ಯೂಸ್ ಮಾಡೋದು. ಅದನ್ನ ಹೂವಿಗೊಂದು ಮತ್ತೆ ಬ್ಯಾಕಿಂಗ್ ಒಂದು, ಬ್ಯಾಕಿಂಗ್ ಎರಡ್ ಸರಿ ಬಳಕೆ ಮಾಡಿದ್ರೆ ಸಾಕಾಗುತ್ತೆ. ಉಳಿದಂತೆ ಸ್ವಾಭಾವಿಕವಾಗಿ ಹೆಚ್ಚೆ ಮಳೆ ಬರುತ್ತೆ, ನಿಮಗೆ ಆ ನೀರು ಸಾಕಾಗುತ್ತೆ. ಈಗ ಕೆರೆ ಮಾಡ್ಕೊಂಡಿದೀನಿ ಅಂದ್ರಲ್ಲ, ಎಷ್ಟು ಅಳತೆ ಕೆರೆ ಮಾಡ್ಕೊಂಡಿದ್ದೀನಿ? 40-60 ಮಾಡ್ಕೊಂಡಿದ್ದೀನಿ. ನಂದು ಅದ್ರಲ್ಲಿ ಒಂದು ಸ್ಪಾಟ್ ಚಿಕ್ಕದು, ಎಡೆಕುಮೇರಿ ತೋಟ ಅಂತಿದೆ, ಅದು ಚಿಕ್ಕ ಸ್ಪಾಟ್ ಇಂದ ಅದು ಸಾಕು. ಇನ್ನೊಂದು ಇಲ್ಲಿ 5 ಇದೆ, ಅದಕ್ಕೆ ನಮ್ದು ಹೊಳೆ ಇದೆ, ಹೊಳೆಗೆ ಡೆಡ್ ಲೈನ್ ಮಾಡಿದೀನಿ. ಅದು ಸರಾಗೋಗ ನೀರು ಎಷ್ಟು ಬೇಕಾದ್ರೂ ಇರ್ತದೆ, ಅದಕ್ಕೆ ಡೆಡ್ ಲೈನ್ ಮಾಡ್ಕೊಂಡು ಅದ್ ನೀರು ಸಾಕಾಗ್ತದೆ. ಕೆರೆನಲ್ಲಿ ಏನಾದ್ರು ಮೀನ್ ಗೀನ್ ಸಾಕತ್ತೀರಾ? ಇಲ್ಲ ಸರ್, ಮೀನಿಗೆ ಅಂದ್ರೆ ನಮ್ಮಲ್ಲಿ ಮೀನ್ ಸಾಕಿದ ತಕ್ಷಣ ಒಂದು ಹಾವುಗಳು ಸೇರ್ತವೆ ಅಂತ ಒಂದ್ ಪದ್ಧತಿ. ಆಮೇಲೆ ಈಗ ನಮಗೆ ಕೆರೆನ ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡಿಸ್ಕೊಳ್ಬೇಕು. ಮಳೆಗಾಲದಲ್ಲಿ 4-5 ಸರಿ ಬಂದು 10 ಸರಿನೂ ಬಂದಿರೋದುಂಟು ಆನೆ, ಅದ್ರಲ್ಲಿ ಈಜಾಡ್ದು ಹೋಗ್ತವೆ, ಅವಾಗ ಮೀನಿಗೆ ಆಗಲ್ಲ ಮೀನು. ಹಾಗಾಗಿ ಕೆರೆಗೆ ನಾವು ಮೀನ್ ಸಾಕದ ಬಿಟ್ಟಿದೀವಿ. ಏನ್ ಆನೆ ಈಜಾಡಕ್ ಬರ್ತಾವ ನೀರ್ ಕುಡಿಯಕ್ ಬರ್ತಾವ? ಅವು ಈಜಾಡೋದ ಒಂದು ಅಭ್ಯಾಸ, ನೀರ್ ಕುಡಿಯಕ್ಕೂ ಬರ್ತದೆ, ಈಜೊಡೆಯೋದಕ್ಕೆ. ಬಂದೆ ಯಾರು ತೋಟಕ್ಕೆ ತೊಂದರೆ ಮಾಡುತ್ತೆ? ತೋಟಕ್ಕೆ ಬರ್ತದೆ ಸರ್, ಈ ಸರಿನು ಬಂದಿತ್ತು. ಒಂದು 2 ಜೆಟ್ ಮುರಿದು ಹಾಕಿದೆ, ಆಮೇಲೆ ಒಂದು 40 ಗಿಡನ ನಾಶ ಪಡೆದಿದೆ. ಅದನ್ನು ಅರಣ್ಯ ಇಲಾಖೆಗೆ ಫಾರೆಸ್ಟ್ ಇಲಾಖೆ ಬಂದು ಹೇಳಿದ್ರು. ಆಮೇಲೆ ರೇಂಜ್ ಹತ್ರ ಹೋಗಿದ್ದೆ, ಯಾಕೆಂದ್ರೆ ನಾವು 5-10 ಗಿಡಗೆಲ್ಲ ಹೋಗಲ್ಲ ನಾವು, ಯಾಕೆಂದ್ರೆ ಅದು ಜಾಸ್ತಿ ಹಾನಿ ಮಾಡಿದಾಗ ಮಾತ್ರ ನಾವು ಅದ್ರ ಬಗ್ಗೆ ಅರ್ಜಿ ಕೊಡಕ್ ಹೋಗ್ತೀವಿ. ಚಿಕ್ಕ ಪುಟ್ಟ ಹೋಗಕ್ಕಾದ್ರೆ ನಾವು ಹೋಗಲ್ಲ. ಹೌದು. ಈ ಕಾಫಿ ಜೊತೆಗೆ ಬೇರೆ ಇನ್ನೇನು ಅಂತರ್ ಬೆಳೆಯಾಗಿ ಬೆಳೀತಾ ಇದ್ರಿ ಸರ್? ನಾವು ಶುಂಠಿ ಬೆಳೀತಾ ಇದ್ದೆ. ಈಗ ಶುಂಠಿ ಬೆಳೆಯೋದ್ರಿಂದ ಈ ಸರಿಯಿಂದ ಶುಂಠಿನೂ ಬಿಟ್ಟಿದ್ದೀವಿ, ತೋಟದ ಶುಂಠಿ. ಅದು ಯಾಕೆ ಕಾಟಿ ಬರೋದ್ರಿಂದ, ಕಾಟಿ ಆ ಶುಂಠಿಗೆ ಕಾಲಾಕೋದ್ರಿಂದ ಅದು ಕೊಳತ ಹೋಗ್ತದೆ. ಈಗ ನಮಗೆ ಒಂದು ಸಮಸ್ಯೆ ಅಲ್ಲ ಸರ್ ಇಲ್ಲಿ, ಹೇಗಾದ್ರೆ ಆನೆ ಕಾಟಿಯಿಂದ ಒಂದು ನಾವು ಕೆರೆ ಮಾಡಿಸಿದ್ರೆ ಕೆರೆ ಮುಚ್ಚಾಗ್ತದೆ, ಈಜೊಡ್ದು ಈಜೊಡ್ದು. ಆಮೇಲೆ ಕಾಟಿ ನಾವು ಶುಂಠಿ ಹಾಕಿದ್ರೆ ಶುಂಠಿ, ಆಮೇಲೆ ಬಾಳೆ ಉಪಜಾತಿಯ ಬೆಳೆಗಳನ್ನ ಬೆಳೆದಕ್ಕೆ ಕಷ್ಟ, ಯಾಕೆಂದ್ರೆ ಬಾಳೆನ ಆನೆ ತಿಂದಾಗ್ತದೆ. ನಾವೀಗ ಮಾಡ್ಬೇಕಾಗಿದ್ದು ಕಾಫಿ ಮೆಣಸು. ಕಾಫಿ ಮೆಣಸು ಎರಡನ್ನೇ ಅಚ್ಚುಕಟ್ಟಾಗಿ ಮಾಡ್ತಿದ್ವಿ. ದನಕರುಗಳು ಸಾಕೊಂಡಿದ್ರು? ಇಲ್ಲ, ದನಕರುಗಳು ಫಸ್ಟ್ ಇದ್ದ ಸರ್. ಈಗ ನಾವು ನಮ್ಮ ಮನೆಯವ್ರು 2 ಜನ ಇರೋದ್ರಿಂದ, ಮಕ್ಕಳು ಓದ್ತಾ ಇರೋದ್ರಿಂದ ಈಗ ಕಾಯಕ್ಕೂ ಕಷ್ಟ ಆಗ್ತದೆ, ಜನ ಇಲ್ಲ. ಆಮೇಲೆ ಈ ಹೊತ್ತಿನ ಜನಿನ ಸಂಬಳನು ಕೂಡ ಜಾಸ್ತಿ ಆಗಿದೆ. ನೀವು ದನ ಕಾಯಕ್ಕೆ ಕರೆದ್ರು 500 ಕೇಳ್ತಾರೆ, ತೋಟದ ಕೆಲಸ ಕರೆದ್ರು 500 ಕೇಳ್ತಾರೆ. ಹಾಗಾಗಿ ನಾವು ಅದನ್ನ ಆರ್ಥಿಕವಾಗಿ ನೋಡಿದ್ರೆ ತಗೊಳ್ಳೋದೇ ಒಳ್ಳೇದು ಹಾಲನ್ನ ಅಂತೇಳಿ ತಗೊಳ್ತಾ ಇದ್ವಿ. ಎಲ್ಲಿ ತಗೊಳ್ತೀರಾ ಹಾಲನ್ನ? ಇಲ್ಲೇ ವರ್ತನೆ ಹಳ್ಳಿಗಳಲ್ಲೇ ತಗೊಳ್ತೀವಿ. ಬೇರೆಯವರು ಸಾಕೊಂಡಿರ್ತಾರೆ, ಕೊಡ್ತಾರೆ? ಅದು 1-2 ದನ ಸಾಕೊಂಡಿರ್ತಾರೆ, ಅವರಿಗೆ ಆಗಿ ಉಳಿತದಲ್ಲ ಸರ್, ಹಾಗಾಗಿ ಅದನ್ನ ಪಕ್ಕದ ಅವರಿಗೆ ಕೊಡ್ತಾರೆ. ಹಂಗಾಗಿ ನಿಮ್ಗೆ ಹಾಲಿಂದು ಕೂಡ ಏನ್ ತೊಂದರೆ ಇಲ್ಲ ಅಲ್ವಾ? ಬೇರೆ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಂಡು ಒಂಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಮೆಣಸಿಗೆ ಏನೇನು ಕೆಲಸ ಮಾಡ್ತೀರಾ ಹೇಳಿ? ಮೆಣಸಿಗೆ ಸರ್ ಮೆಣಸು ನಾವು ಬುಟ್ಟಿ ಹಾಕ್ತಿವಿ. ಫಸ್ಟ್ ಎಲ್ಲ ನಾವು ನ್ಯಾಚುರಲ್ ಬರ್ತಾ ಇತ್ತು ಸರ್, ಇತ್ತೀಚೆಗೆ ರೋಗ ಬಂದು ಹೋಗೋದ್ರಿಂದ ನಾವು ಈಗ ಬೇರೆ ಕಡೆ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿದ್ವಿ. ಈಗ ಮೆಣಸಿಗೆ ಬುಡಕ್ಕೆ ಮಣ್ಣು ಹಾಕೋದು, ಆಮೇಲೆ ಧನಿಯ ಗೊಬ್ಬರ ನಾನು ಇತ್ತೀಚೆಗೆ ಹಾಕಿಲ್ಲ, ನಮ್ಮ ಪಕ್ಕದಲ್ಲಿ ನಮ್ಮ ಒಬ್ರು ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ, ಅವರು ಒಂದು 7-8 ಫಸಲನ್ನ ಕೊಯ್ತಾ ಇದ್ದಾರೆ. ನಾವು ಅದನ್ನು ನೋಡ್ಕೊಳ್ಬೇಕು. ಇನ್ನು ಈಗ ಬೋಡೋ ಮಿಶ್ರಣ ಹೊಡಿತೀವಿ, ಆಮೇಲೆ ಬೋಡೋ ಇದನ್ನ ಒಂದು ರೌಂಡು ಬುಡಕ್ ಬಿಡ್ತೀವಿ. ಈಗ ಕಾಫಿಗೆ ಸಂಬಂಧಪಟ್ಟ ಹಾಗೆ ಮೆಣಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಹೆಚ್ಚಿನದಾಗಿ ಅಂತ ಅಂದ್ರೆ ಎಲ್ಲಿ ಪಡ್ಕೊಳ್ತೀರಿ? ನಾವು ಕಾಫಿ ಬೋರ್ಡಿಗೆ ಹೆಚ್ಚು ನಮ್ಮ ಕಾಂಟ್ಯಾಕ್ಟ್ ಇರ್ತದೆ ಸರ್. ಆಮೇಲೆ ತೋಟಗಾರಿಕೆ ಒಂದು ಲಿಂಕ್ ಇರೋದ್ರಿಂದ ಈಗ ಈ ಸರಿನು ತೋಟಗಾರಿಕೆಯಲ್ಲಿ ಬುಡಕ್ಕೆ ಬಿಡೋದಕ್ಕೆ ಔಷಧಿ ಕೊಟ್ಟಿದ್ದಾರೆ, NPK ಅದು ಯಾವ್ದೋ ಒಂದಿದೆ. ಅದನ್ನ ನಾವು ಎಲ್ಲಿಯಾದ್ರೂ ಮಾಹಿತಿ ತಗೊಂಡು ಅವರು ಪ್ರಯೋಜನ ಏನಿದೆ ಅದನ್ನ ನಾವು ಕಾಫಿ ಬೋರ್ಡಿಂದಾಗ್ಲಿ ತೋಟಗಾರಿಕೆಯಲ್ಲಾಗ್ಲಿ ತಗೊಳ್ತೀವಿ. ಈಗ ಡೆಡ್ ಲೈನು ಕೂಡ ಕಾಫಿ ಬೋರ್ಡಿಂದಾನೇ ಈ ಸರಿ ತಗೊಂಡಿದ್ದು, ಅವರೇ ಕೊಟ್ಟರು, ಹಾಗಾಗಿ ನಾವು ಮಾಡಿದೀವಿ. ಅಲ್ಲಿ ನಿಮಗೆ ಬೇಕಾದಂತ ಮಾಹಿತಿ ಎಲ್ಲ ಸಮರ್ಪಕವಾಗಿ ಸಿಗುತ್ತೆ? ಹೌದು, ಸಿಗುತ್ತೆ. ಒಂದು 15-20 ವರ್ಷದ ಹಿಂದಿಗೂ ಈಗೂ ಯೋಚನೆ ಮಾಡಿದ್ರೆ ಸ್ವಲ್ಪ ಅದರಲ್ಲೆಲ್ಲ ಸಾಕಷ್ಟು ಸುಧಾರಣೆ ಕಂಡಿದೆ ಅಲ್ವಾ? ಹೌದು, ಸ್ಕೀಮ್ಗಳಲ್ಲಿ ಇದರಲ್ಲಿ ಎಲ್ಲವೂ ಮಾಹಿತಿಗಳು ಈಗ ಮೊಬೈಲ್ಗೆ ಬರೋದ್ರಿಂದ ನೀವು ಯಾವುದೇ ಮೂಲೆಯಲ್ಲಿದ್ರೂ ಕೂಡ ನಮಗೆ ಈ ತರದ ಇದೆ, ನಿಮ್ದು ಜಮೀನು ಇಷ್ಟಿದ್ರೆ ನಿಮಗೆ ಈ ರೀತಿ ಕೃಷಿ ಮಾಡಬಹುದು ಅನ್ನೋ ಒಂದು ಮಾಹಿತಿ ಪ್ರತಿಯೊಂದು ಜನಗೂ ಸಿಗ್ತದೆ ಈಗ. ಹಂಗಾಗಿ ನಿಮಗೆ ಸಮಗ್ರವಾದಂತಹ ಮಾಹಿತಿ ಸಿಗ್ತಾ ಇದೆ. ಹೌದು ಹೌದು ಅಲ್ವಾ. ಈಗ ಒಂದು ಆಪ್ ನೋಡ್ ಕೂಡ ಮಾಡಿದ್ದಾರೆ ಸರ್, ಮೊನ್ನೆ ಈಗ ಕಾಪಿ ಬೋರ್ಡ್ ಇಂದ ಅದೊಂದು ಆಪ್ ಓಪನ್ ಮಾಡಿದ್ದಾರೆ. ಇನ್ನು ಡಿಸೆಂಬರ್ ವರೆಗೂ ಟೈಮ್ ಇದೆ, ನಾವೆಲ್ಲನೂ ಮಾಡಲೇಬೇಕು ಕಡ್ಡಾಯವಾಗಿ. ಮೊನ್ನೆ ಎತ್ತೂರು ಬೆಳೆಗಾರ ಸಂಘದಲ್ಲೂ ಮಾಡಿದ್ರು ಇದನ್ನ, ಅದನ್ನು ಕಡ್ಡಾಯವಾಗಿ ಮಾಡಿದ್ರೆ ನಮ್ಮ ಮಾಹಿತಿ ಮತ್ತೆ ನಾವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಹಾಕ್ಬೋದು. ನಮಗೆ ಈಗ ಕಾಪಿ ಬೋರ್ಡ್ ಇಂದ ಇದು ಬೇಕು ಅಂದ್ರೆ ಈಗ ನಾವು ಅಲ್ಲಿಗೆ ಹೋಗ್ಲೇಬೇಕು ಅಂತಿಲ್ಲ, ಆನ್ಲೈನ್ ಅಲ್ಲೇ ಹಾಕೊಳ್ಬಹುದು. ಈಗ ಈ ಹೊಂಗಡಳ್ಳ ಅಂತ ಅಂದ್ರೆ ನಮ್ಮ ಸಕಲೇಶ್ಪುರದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುತ್ತೆ ಅಂತ ನಾವು ಹೇಳ್ತೀವಿ. ಸಕಲೇಶ್ಪುರ ತಾಲೂಕಲ್ಲೇ ಹೆಚ್ಚು ಮಳೆ ಬೀಳುವಂತದ್ದು ಹೊಂಗಡಳ್ಳದಲ್ಲಿ. ತುಂಬಾ ವರ್ಷ ಪೂರ್ತಿ ಮಳೆ ಇರುತ್ತೆ, ನಿಮಗೆ ಬಿಡು ಸಿಗುವಂತದ್ದೇ ಬಹಳ ಕಡಿಮೆ. ಇಲ್ಲಿ ಜನಜೀವನ ಹಿಂದೆ ಹೆಂಗಿತ್ತು, ಇವಾಗ ಹೇಗಿದೆ, ಮಳೆನ ಹೇಗೆ ನಿಭಾಯಿಸ್ತಾ ಇದ್ರಿ? ನಿಜವಾಗ್ಲೂ ಕೂಡ ಸಕಲೇಶ್ಪುರ ತಾಲೂಕಲ್ಲಿ ಇಲ್ಲೇ ಹೆಚ್ಚು ಮಳೆ ಆಗ್ತದೆ. ಆದ್ರೆ ಅವಾಗ ಎಲೆಕ್ಕಿ ಬೆಳೆಯುವಾಗ ಸ್ವಲ್ಪ ತೊಂದರೆ ಆಗಿರ್ಲಿಲ್ಲ. ಆ ಎಲಕ್ಕಿ ರೋಗ ಬಂದ ಆದ್ಮೇಲೆ ಕಾಫಿ ಬೆಳೆಯೋದ್ರಿಂದ ಕಾಫಿಗೂ ಮಳೆ ಜಾಸ್ತಿ ಆಗ್ತದೆ. ಆದ್ರೂ ನಾವು ಅದಕ್ಕೆ ಮಳೆಗೆ ಹೊಂದ್ಕೊಳ್ಬೇಕು ಬಿಟ್ರೆ ಮಳೆ ನಮಗೆ ಹೊಂದ್ಕೊಳ್ಳಲ್ಲ. ಅದಕ್ಕಾಗಿ ನಾವು ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದು, ನಮಗೆ ಖರ್ಚು ಜಾಸ್ತಿ ಬರ್ತದೆ, ಇಳುವರಿನೂ ಕಡಿಮೆ ಬರ್ತದೆ. ಸ್ವಲ್ಪ ಕಷ್ಟ ಸಾಧ್ಯ ಜೀವನ, ಆದ್ರೂ ಇನ್ನ ಭೂಮಿ ಮೇಲೆ ಹುಟ್ಟಿದ ಮೇಲೆ ಬದುಕಲೇಬೇಕಲ್ಲ ಸರ್, ಅದಕ್ಕಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ಈಗ ಜನಜೀವನ ಹೆಂಗೆ, ಯಾಕೆ ಅಂತ ಅಂತಂದ್ರೆ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ಹತ್ತಿರದಲ್ಲಿ ಸಿಗೋದಿಲ್ಲ, ಮಳೆ ಯಾವಾಗ್ಲೂ ಬರ್ತಾ ಇರುತ್ತೆ, ಮಕ್ಕಳನ್ನ ಶಾಲೆಗೆ ಕಳಸುವಂತದ್ದಾಗ್ಬಹುದು, ನಿಮ್ ಮನೆಗೆ ಬೇಕಾದಂತ ಬಳಕೆ ಪದಾರ್ಥಗಳಾಗ್ಬಹುದು, ಇವನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ, ಮಳೆಯನ್ನ ಹೆಂಗ್ ನಿಭಾಯಿಸ್ತೀರಾ ಹೇಳಿ. ನಾವು ಹಿಂದೆ ಸ್ಕೂಲ್ ಇದ್ದಾಗ ಮಳೆ, ಅಷ್ಟು ಮಳೆ ಇದ್ರು ಕೂಡ ನಮ್ಮಲ್ಲಿ 200-300 ಮಕ್ಕಳಿದ್ರು. ಓಹೋ. ಇವಾಗ ಎಲ್ಲಾ ಕನ್ವೆಂಟ್ ಇದ್ರೂ ಕೂಡ ಈಗ 20 ಮಕ್ಕಳಿಗೆ ಬಂದಿದ್ದಾರೆ. ಈಗ ಪರಿಸ್ಥಿತಿ ಆಗಿದ್ರೆ ನಮ್ಮ ಹಿರಿಯರು ಮಳೆಗೆ ಹೊಂದ್ಕೊಂಡು ಮಳೆ ಜೊತೆನೆ ಶಿಕ್ಷಣ ಇವೆಲ್ಲ ಮಾಡ್ತಾ ಇದ್ರು. ಈಗ ನಮ್ಮ ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಮಳೆಗೆ ಎದ್ರೋ ಇಲ್ಲ ಇದ ಪರಿಸ್ಥಿತಿಗೋ ಎಲ್ಲ ಹಾಸ್ಟೆಲ್ ಸೇರಿಸ್ಕೊಂಡು ಹೊರಗಡೆನೆ ಬಿಡೋದೇ ಹೆಚ್ಚಾಗಿದೆ. ಆಮೇಲೆ ಮುರಾರ್ಜಿ ಬರಂದಿರೋದ್ರಿಂದ ಸ್ವಲ್ಪ ಜನಕ್ಕೆ ಅನುಕೂಲ ಆಗಿದೆ ಸರ್. ಮಕ್ಕಳು ಮಳೆ ಇದ್ದ ದೂರ ಇದ್ದಲ್ಲಿ, ಈಗ ನಾವೇ ಒಂದು ಎಕ್ಸಾಮ್ ಬರ್ಸಿದ್ರೆ ಅವ್ರ ಆಫೀಸರ್ಗೆ ಹೇಳಿ ಸರ್ ದೂರದಿಂದ ನಡ್ಕೊಂಡು ಬರ್ಬೇಕು, ಆನೆ ಗಲಾಟೆ ಕಾಟಿ ಗಲಾಟೆ ಇವ್ರಿಗೊಂದು ಸೀಟ್ ಮಾಡಿ. ಹಾಗಾಗಿ ಈಗ ಮುರಾರ್ಜಿ ಬಂದಿರೋದ್ರಿಂದ ಹೈಸ್ಕೂಲ್ ಓದೋದ್ರಿಂದ ತೊಂದರೆ ಇಲ್ಲ ಹೈಸ್ಕೂಲ್ ತನಕ. ಇಲ್ಲಿ ಹಿಂದೆಲ್ಲ ಸ್ವಲ್ಪ ಸೌದೆಗಳನ್ನ ಹೆಚ್ಚು ಬಳಸ್ತಾ ಇದ್ರು ಅಡಿಗೆ ಮಾಡ್ಲಿಕ್ಕೆ ಅಂತದಕ್ಕೆಲ್ಲ, ಈಗೆಲ್ಲ ಹೆಂಗೆ ಬದಲಾವಣೆ ಆಗಿದೆ? ಸೌದೆ ಇದೆ ಸರ್, ಸೌದೆ ಈಗ ಫಸ್ಟ್ನಷ್ಟು ಬಳಸ್ತಾ ಇಲ್ಲ. ಯಾಕೆಂದ್ರೆ ಈಗ ಸ್ವಲ್ಪ ಆಧುನೀಕರಣ ಬಂದಿರೋದ್ರಿಂದ, ಆಮೇಲೆ ಗ್ಯಾಸ್ ಎಲ್ಲರ ಮನೆಯಲ್ಲೂ ಯುಟಿಲೈಸ್ ಮಾಡೋದ್ರಿಂದ, ಹಾಗಾಗಿ ಈಗ ಸೌದೆನ ನೀರೊಲೆಗೆ ಬಳಸ್ಕೊಂಡು ಅಡಿಗೆಗೆ ಗ್ಯಾಸ್ ಅನ್ನ ಬಳಸ್ಕೊಳ್ತಾರೆ. ಒಟ್ಟಾರೆ ಈ ಭಾಗದ ಜೀವನ ಏನನ್ಸುತ್ತೆ ನಿಮ್ಗೆ? ಕಷ್ಟ ಸಾಧ್ಯ ಸರ್. ಹೆಂಗ ಟೂರಿಸ್ಟ್ ಬರ್ತಾರಲ್ಲ ಸರ್, ಅವರು ಬಂದಾಗ ನಮ್ಮನ್ನೇ ಕೇಳ್ತಾರೆ, ಅವರು ಖುಷಿಗೆ ಒಂದಿವಸ ಬರ್ತಾರೆ ನಮ್ ಜೊತೆ ಇದ್ದಾಗ, ಹೇಗೆ ಬದುಕ್ತಾರೆ ಈ ಊರಲ್ಲಿ ಅಂತ. ಹಾಗೆ ಯಥೇಚ್ಛವಾಗಿ ಮಳೆ ಬೀಳ್ತಾ ಇರ್ತಾರೆ, ಹೊರಗಡೆ ಕಾಲಿಡಕ್ ಆಗ್ತಾ ಇರಲ್ಲ, ಎಲ್ಲ ಸಮಸ್ಯೆಗಳಿದೆ ಸರ್. ಹೆಂಗಂದ್ರೆ ಜೀವನ ಸ್ವಲ್ಪ ಕಷ್ಟ ಇದೆ, ಆದ್ರೂ ಈಗ ಪಿತೃ ಆಸ್ತಿ ಇಲ್ಲೇ ಇರೋದ್ರಿಂದ ನಮ್ಮ ಭೂಮಿಯನ್ನ ಮಾರಾಟ ಮಾಡಿ ಹೊರಗಡೆ ತಗೊಳ್ಳೋಣ ಅಂದ್ರೆ 1-2 ಈ ಭೂಮಿಗೆ ಇಲ್ಲಿ 2 ಮಾರಿದೆ, ಅಲ್ಲಿ 1/2 ಸಿಗಲ್ಲ. ಆಮೇಲೆ ನಾವು ಅಲ್ಲಿಗೆ ಜೀವನ ಸೆಟ್ ಆಗ್ಬೇಕು, ಮನೆ ಮಾಡ್ಕೊಳ್ಬೇಕು, ಆಮೇಲೆ ನಮ್ಮ ಜೀವನನೇ ಅಲ್ಲಿ ಸಂಪೂರ್ಣವಾಗಿ ಇದಾಗ್ತದೆ. ಹಾಗಾಗಿ ನಾವೇ ಇಲ್ಲಿ ಆರಾಮಾಗಿರ್ಬೋದಲ್ಲ ಅನ್ನೋ ಒಂದು ಮನಕಲ್ಪನೆಯಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈಗ ನೀವು ಇರೋಂತ 1 ಜಮೀನಿನಲ್ಲಿ 1 ಎಷ್ಟು ಸಂಪಾದನೆ ಮಾಡ್ತೀರಿ? ಸರಿ, ಈಗ ನಂದು ಹೊಸದಾಗಿ ಎಲ್ಲ ಮಾಡೋದ್ರಿಂದ ನನಗೀಗ ಕಳೆದ ಸರಿ 15 ವರಮಾನ ಬಂದಿತ್ತು. ಈ ಸರಿನು ಚೆನ್ನಾಗಿದೆ. ಈಗ ನನ್ನ ಒಬ್ಬನ ಜೊತೆ ಹೇಳೋದ್ರಿಂದ, ಆಮೇಲೆ ಆರ್ಥಿಕವಾಗಿ ಈಗ ಏನಾಯ್ತು ಗೊತ್ತ ಸರ್, ನಮ್ಮಲ್ಲಿ ಕಾಫಿ ಬೆಳೆಯೋದ್ರಿಂದ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಸ್ವಲ್ಪ ಕಡಿಮೆ ಇದೆ. ನಾವು ತುಂಬಾ ಜನಕ್ಕೆ ಹೇಳ್ತಾ ಇದ್ವಿ, ರೋಬಸ್ಟ ಮಾಡಿದ ತಕ್ಷಣ ನೀರು ಮಾಡ್ಕೋಬೇಕು, ಅದನ್ನ ಮಾಡಿದಾಗ ಮಾತ್ರ ನಾವು ಇಷ್ಟು ಕೊಯ್ಬಹುದು ಅಂತ ಒಂದು ಕಲ್ಪನೆ ಇರ್ತದೆ. ನೀವು ನೀರು ಮಾಡ್ಲಿಲ್ಲ ಅಂದ್ರೆ ಮಳೆ ಮೇಲೆ ಡಿಪೆಂಡ್ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಇಷ್ಟೇ ಕುಯ್ತೀವಿ ಅನ್ನೋದು ಖಂಡಿತ ಅಸಾಧ್ಯ. ನಿಮಗೆ ನೀರಾವರಿ ವ್ಯವಸ್ಥೆ ಇರಲೇಬೇಕು. ನೀರಾವರಿ ವ್ಯವಸ್ಥೆ ಮಾಡ್ಕೊಂಡು ಒಂಚೂರು ಬದುಕಬಹುದು ಅಂತ. ನಮಗೆ ನೀರಾವರಿ ಮಾಡ್ಕೊಂಡ್ರೆ ಇಷ್ಟೇ ನಾವು ತಗೊಳ್ಬಹುದು, ನಮ್ದು ಇಷ್ಟೇ ಇನ್ಕಮ್ ಬರ್ತದೆ ಅಂತ ಒಂದು ಗ್ಯಾರಂಟಿ ಇರ್ತದೆ. ಆ ಒಂದು ಗ್ಯಾರಂಟಿ ಮೇಲೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಹೌದು ಅಲ್ವಾ. ಇದ್ರ ಜೊತೆಗೆ ಇನ್ನು ಏನ್ ಮಾಡ್ಕೊಳ್ಳೋದ್ರಿಂದ ಇನ್ನು ಒಂದ್ ಸ್ವಲ್ಪ ಜಾಸ್ತಿ ಆದಾಯ ಮಾಡ್ಕೋಬಹುದು ಅಂತ್ರಿ? ಸರಿ, ಈಗ ನಾವು ಹೆಚ್ಚಿಗೆ ಬೆಳೆ ಮಾಡೋದಕ್ಕೋದ್ರೆ ಇವೆರಡು ಪ್ರಾಣಿಗಳು ಕಡಿಮೆ ಆದ್ರೆ ಮಾತ್ರ ನಾವು ಯೋಚನೆ ಮಾಡಬಹುದು. ಈಗ ಗದ್ದೆನ ಹಾಗೆ ಇದೆ, ಖಾಲಿ ಜಾಗ ಇದೆ, ಅದಕ್ಕೆ ಇವೆರಡು ಪ್ರಾಣಿಗಳ ಹಾವಳಿ ಕಡಿಮೆ ಆದ್ರೆ ಒಂದು ಅಡಿಕೆ ಹಾಕೊಳ್ಬಹುದು, ಆಮೇಲೆ ಶುಂಠಿ ಹಾಕೊಳ್ಬಹುದು, ಬಾಳೆ ಹಾಕೊಳ್ಬಹುದು, ಇದೇ ಪ್ರದೇಶದೊಳಗಡೆ ಎಲ್ಲಾನು ಮಾಡಬಹುದು. ಮನೆಯಲ್ಲಿ ಎಷ್ಟು ಜನ ಇದ್ರ ನೀವು ಚಂದ್ರಶೇಖರ್? ನಾವು 4 ಇದ್ದೀವಿ ಸರ್. ಫಸ್ಟ್ 1 ಇತ್ತು, ನನ್ನ ತಮ್ಮ ನಾವು ಎಲ್ಲ, ಈಗ ಒಂದು 2 ಆಯ್ತು ಬೇರೆ ಹಾಕೊಂಡು. ಈಗ ನಾವು ನನ್ನ ಮಿಸ್ಸಸ್, ಮಗ, ಮಗಳು. ಏನ್ ಓದ್ತಾರೆ ಮಕ್ಕಳು? ಒಬ್ಳು 10th ಮುರಾರ್ಜಿಲಿ ಇದ್ದಾಳೆ ಕನ್ಲಿಲಿ, ಇನ್ನೊಬ್ಬ ಮಗ ಎತ್ತೂರು ಮುರಾರ್ಜಿ 8th. ಇಬ್ರು ಹೊರಗಡೆ ಓದಿಸ್ತಾ ಇದ್ರೆ ಇಲ್ಲಿ ನೀವು ಗಂಡ ಹೆಂಡತಿ ಇಬ್ರೆ ತೋಟ ನೋಡ್ಕೊಂಡು ಇದ್ದೀರಿ? ಅವರು ಗ್ರಂಥಾಲಯಕ್ಕೆ ಹೋಗ್ತಾರೆ, ನಾವು ಕೃಷಿ. ಕೃಷಿ ಮಾಡ್ತೀವಿ, ಪೂರ್ಣ ಪ್ರಮಾಣದಲ್ಲಿ ಕೃಷಿ ಮಾಡ್ಕೊಂಡಿದ್ದೀರಿ. ವರ್ಷ ಪೂರ್ತಿ ಕೆಲಸ ಇದ್ದೇ ಇರುತ್ತಲ್ಲ ಕಾಫಿ ತೋಟ ಅಂದ್ರೆ? ಹೌದು ಸರ್, ವರ್ಷ ಪೂರ್ತಿ ಅಂದ್ರೆ ನಾವು ಮಾಡೋದ್ರ ಡಿಪೆಂಡ್ ಮೇಲೆ ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ರೆ, ಈಗ ಮಳೆ ಇದ್ದಾಗ ಒಂದ್ ಎರಡು ತಿಂಗಳು ಗ್ಯಾಪ್ ಕೊಡ್ತೀವಿ, ಬಾಕಿ ಟೈಮಲ್ಲೆಲ್ಲ ಫುಲ್ ಕೆಲಸ ಇರ್ತದೆ. ಒಳ್ಳೇದು ಚಂದ್ರಶೇಖರ್ ಅವರೇ, ಇದುವರೆಗೆ ಕಾಫಿ ಹಾಗೂ ಕಾಳುಮೆಣಸಿನ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ನಮ್ಮ ಕೇಳುಗರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಿಮ್ಮ ಫೋನ್ ನಂಬರ್ ಹೇಳಿ ಒಂದ್ಸರಿ. 9481 54 3728. ಇನ್ನೊಂದ್ಸರಿ ಹೇಳಿ, 9481 54 3728. ಒಳ್ಳೇದು ಚಂದ್ರಶೇಖರ್ ಅವರೇ, ಇದುವರೆಗೆ ನಿಮ್ಮ ಕಾಫಿ ಮತ್ತು ಕಾಳುಮೆಣಸಿನ ಬೆಳೆಯಲ್ಲಿನ ಸಮಗ್ರವಾದಂತ ಮಾಹಿತಿಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಕಾಫಿ, ಕಾಳುಮೆಣಸು ಹಾಗೂ ಏಲಕ್ಕಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ದುದ್ದುವಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ಡಿಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತು ನವೆಂಬರ್ 19, 2025 ಅಂದರೆ ಇಂದು ಮಧ್ಯಾಹ್ನ ಬಿಡುಗಡೆಯಾಗಿದೆ. ಈ ಕುರಿತಂತಹ ಕೆಲವೊಂದು ವಿಚಾರಗಳು ತಮಗಾಗಿ. ಫೆಬ್ರವರಿ 24, 2019 ಪ್ರಾರಂಭಿಸಲಾದ ಕೇಂದ್ರ ವಲಯದ ಯೋಜನೆಯಾದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಅರ್ಹ ರೈತ ಕುಟುಂಬಕ್ಕೆ ವಾರ್ಷಿಕವಾಗಿ 6,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸುತ್ತೆ. ಇಲ್ಲಿಯವರೆಗೆ ದೇಶದ 11 ಕೋಟಿಗೂ ಹೆಚ್ಚು ರೈತ ಕುಟುಂಬಗಳಿಗೆ 20 ಕಂತುಗಳ ಮೂಲಕ 3.70 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಿತರಣೆಯನ್ನ ಮಾಡಲಾಗಿದೆ. ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಭೂ ವಿವರಗಳನ್ನು ಸೇರಿಸಿದ, ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆ ಮಾಡಿದ ಮತ್ತು ಇಕೆವೈಸಿ ಪೂರ್ಣಗೊಂಡ ರೈತರಿಗೆ ಈ ಯೋಜನೆಯ ಪ್ರಯೋಜನಗಳನ್ನು ಒದಗಿಸಿಕೊಂಡು ಬರಲಾಗ್ತಾ ಇದೆ. ಈ ಯೋಜನೆಯು ಜಾಗತಿಕವಾಗಿ ಅತಿದೊಡ್ಡ ನೇರ ಲಾಭ ವರ್ಗಾವಣೆ ಅಂತಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಉಪಕ್ರಮಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಇದು ಫಲಾನುಭವಿಗಳಿಗೆ ನೇರವಾಗಿ ಆರ್ಥಿಕ ಬೆಂಬಲವನ್ನ ಸುಗಮಗೊಳಿಸುವಲ್ಲಿ ಅದರ ಮಹತ್ವದ ಪರಿಣಾಮವನ್ನ ಒತ್ತಿ ಹೇಳುತ್ತದೆ. ಒಳಗೊಳ್ಳುವಿಕೆಗೆ ಬದ್ಧತೆಯೊಂದಿಗೆ ಇದು ತನ್ನ ಪ್ರಯೋಜನಗಳಲ್ಲಿ ಶೇಕಡ 25ಕ್ಕಿಂತ ಹೆಚ್ಚು ಮಹಿಳಾ ಫಲಾನುಭವಿಗಳಿಗೆ ಮೀಸಲಾಗಿ ಇಡಲಾಗಿದೆ. ಈ ಯೋಜನೆಯು ತಾಂತ್ರಿಕ ಮತ್ತು ಪ್ರಕ್ರಿಯೆಯ ಪ್ರಗತಿಯನ್ನು ಬಳಸಿಕೊಳ್ಳುತ್ತೆ. ಇದರಿಂದಾಗಿ ಗರಿಷ್ಠ ಸಂಖ್ಯೆಯ ಫಲಾನುಭವಿಗಳು ಯಾವುದೇ ತೊಂದರೆಯಿಲ್ಲದೆ ಪ್ರಯೋಜನವನ್ನು ಪಡೆಯಬಹುದು. ರೈತ ಕೇಂದ್ರಿತ ಡಿಜಿಟಲ್ ಮೂಲಸೌಕರ್ಯವು ವ್ಯಾಪಕ ಪ್ರವೇಶವನ್ನು ಖಚಿತಪಡಿಸುತ್ತೆ. ದೇಶಾದ್ಯಂತ ಅರ್ಹ ರೈತರು ಯೋಜನೆಯ ಪ್ರಯೋಜನಗಳನ್ನು ಸರಾಗವಾಗಿ ಪಡೆಯಬಹುದು ಎಂದು ಖಚಿತವನ್ನು ಪಡಿಸುತ್ತೆ. ಡಿಜಿಟಲ್ ಸಾರ್ವಜನಿಕ ಸರಕುಗಳ ಕಾರ್ಯತಂತ್ರದ ಸಂಯೋಜನೆಯು ಮಧ್ಯವರ್ತಿಗಳನ್ನು ತೊಡೆದುಹಾಕಿದೆ. ಮಾತ್ರವಲ್ಲದೆ ದೂರದ ಮೂಲಗಳನ್ನು ತಲುಪುವ ಸುವ್ಯವಸ್ಥಿತ ವಿತರಣಾ ವ್ಯವಸ್ಥೆಗೆ ದಾರಿಯನ್ನ ಮಾಡಿಕೊಟ್ಟಿದೆ. ಆಧಾರ್ ಮತ್ತು ಆಧಾರ್ ಆಧಾರಿತ ಪಾವತಿ ಪರಿಸರ ವ್ಯವಸ್ಥೆಯ ಬಳಕೆಯಿಂದ ಯೋಜನೆಯ ಪರಿಣಾಮಕಾರಿತ್ವವು ಮತ್ತಷ್ಟು ಬಲಗೊಳ್ಳುತ್ತದೆ. ಸುರಕ್ಷಿತ ಮತ್ತು ಪರಿಣಾಮಕಾರಿ ವಹಿವಾಟುಗಳನ್ನು ಖಚಿತಪಡಿಸುತ್ತೆ. ಫಲಾನುಭವಿಗಳು ಮತ್ತು ಇಕೆವೈಸಿಯನ್ನು ಪೂರ್ಣಗೊಳಿಸುವ ಮೂಲಕ ಅವರ ಗುರುತನ್ನು ಸ್ಥಾಪಿಸಲು ಆಧಾರ್ ಪಿಎಂ ಕಿಸಾನ್ನಲ್ಲಿ ಪ್ರಮುಖ ಆಧಾರ ಸ್ತಂಭವಾಗಿದೆ. ಈಗ ರೈತರು ನಾವೀಗ ಹೇಳುವ ಯಾವುದೇ ಆಯ್ಕೆಯನ್ನ ಬಳಸಿಕೊಂಡು ತಮ್ಮ ಇಕೆವೈಸಿಯನ್ನು ಪೂರ್ಣಗೊಳಿಸಬಹುದು. ಒಟಿಪಿ ಆಧಾರಿತ ಇಕೆವೈಸಿ, ಬಯೋಮೆಟ್ರಿಕ್ ಆಧಾರಿತ ಇಕೆವೈಸಿ, ಮುಖ ದೃಢೀಕರಣ ಆಧಾರಿತ ಇಕೆವೈಸಿ. ರೈತ ಕೇಂದ್ರಿತ ಡಿಜಿಟಲ್ ಮೂಲಸೌಕರ್ಯವು ಯೋಜನೆಯ ಪ್ರಯೋಜನಗಳು, ದೇಶಾದ್ಯಂತ ಎಲ್ಲಾ ರೈತರಿಗೆ ಮಧ್ಯವರ್ತಿಗಳ ಯಾವುದೇ ಒಳಗೊಳ್ಳುವಿಕೆ ಇಲ್ಲದೆ ತಲುಪುವಂತೆ ಖಚಿತಪಡಿಸಿದೆ. ಅದರ ಮೂಲವನ್ನು ಬಲಪಡಿಸಲು ಯೋಜನೆಯು ಅನೇಕ ತಾಂತ್ರಿಕ ಹಸ್ತಕ್ಷೇಪಗಳ ಮೂಲಕ ಸಾಗಿದೆ. ಡಿಜಿಟಲೀಕರಣದ ಮೂಲಕ ರೈತರ ಸಬಲೀಕರಣ ನಡೆಯುತ್ತಿದೆ. ದೇಶದ ಪ್ರತಿಯೊಂದು ಹಳ್ಳಿಯಲ್ಲಿಯೂ ರೈತರು ಸಹಾಯವನ್ನ ಪಡೆಯುತ್ತಿದ್ದಾರೆ. ತಂತ್ರಜ್ಞಾನವು ರೈತರ ಮನೆ ಬಾಗಿಲಿಗೆ ತಲುಪುತ್ತಿದೆ. ಅಂತಹ ಒಂದು ಉದಾಹರಣೆ ಅಂತಂದ್ರೆ ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್. ಫಲಾನುಭವಿಗಳಿಗೆ ನೇರ ಸೇವೆಗಳನ್ನು ಒದಗಿಸಲು ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ. ಇದಲ್ಲದೆ ರೈತರ ಇಕೆವೈಸಿ ಪರಿಶೀಲನೆಗಾಗಿ ಆಧಾರ್ ಮೂಲಕ ಮುಖದ ದೃಢೀಕರಣ ವೈಶಿಷ್ಟ್ಯವನ್ನು ಬಳಸುವುದು, ಇದರ ಮೂಲಕ ರೈತರು ತಮ್ಮ ಮತ್ತು ಇತರ ಸಹ ರೈತರು ತಮ್ಮ ಕೋಣೆಯಲ್ಲಿ ಕುಳಿತುಕೊಳ್ಳುವ ಮೂಲಕ ಮುಖದ ದೃಢೀಕರಣದ ಮೂಲಕ ಇಕೆವೈಸಿಯನ್ನು ಪೂರ್ಣಗೊಳಿಸಬಹುದು. ಹೆಚ್ಚಿನ ಸುಲಭತೆಗಾಗಿ ರೈತರು ಮೀಸಲಾದ ಪೋರ್ಟಲ್ pmkisan.gov.inಗೆ ಭೇಟಿಯನ್ನು ನೀಡಬಹುದು. ರೈತರ ಕಾರ್ನರ್ ವಿಭಾಗದ ಅಡಿಯಲ್ಲಿ ಪಿಎಂ ಕಿಸಾನ್ನಿಂದ ಪ್ರಯೋಜನಗಳನ್ನು ಪಡೆಯುತ್ತಿರುವವರು ಹೊಸ ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಿ ವೈಶಿಷ್ಟ್ಯವನ್ನು ಬಳಸಿಕೊಂಡು ತಮ್ಮ ಸ್ಥಿತಿಯನ್ನು ಸುಲಭವಾಗಿ ಪರಿಶೀಲಿಸಬಹುದು. ಈ ಪೋರ್ಟಲ್ ರೈತರಿಗೆ ತ್ವರಿತ ಮತ್ತು ಸುಲಭವಾದ ಸ್ವಯಂ ನೋಂದಣಿ ಪ್ರಕ್ರಿಯೆಯನ್ನು ಸಹ ನೀಡುತ್ತದೆ. ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ನೋಂದಣಿಗಳನ್ನು ಸಹ ಮಾಡಬಹುದು ಮತ್ತು ರೈತರು ಆಧಾರ್ ಆಧಾರಿತ ಬ್ಯಾಂಕ್ ಖಾತೆಗಳನ್ನು ತಮ್ಮ ಮನೆ ಬಾಗಿಲಿನಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತಂದರೆ IPPB ಇದರೊಂದಿಗೆ ತೆರೆಯಬಹುದು. ಪಿಎಂ ಕಿಸಾನ್ ಯೋಜನೆಯ ಮಹತ್ವವನ್ನು ಪರಿಗಣಿಸಿ ಪಿಎಂ ಕಿಸಾನ್ ಪೋರ್ಟಲ್ ಮತ್ತು